ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ದೇವರಾಜ ಅರಸು ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರೂ ಆದ ಡಾ ಎಂ ಚಂದ್ರಪ್ಪ ಅವರ ಸುಪುತ್ರರು, ಯುವ ನಾಯಕರು, ದೇವರಾಜ ಅರಸು ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೂ ಆದ ಶ್ರೀಯುತ ಎಂಸಿ ರಘುಚಂದನ್ ಅವರಿಗೆ ಜನ್ಮ ದಿನಾಚರಣೆಯ ಸಂದರ್ಭದ ಶುಭಾಶಯಗಳು. ಶುಭ ಕೋರುತ್ತಿರುವವರು ದೇವರಾಜ ಅರಸು ಶಿಕ್ಷಣ ಸಂಸ್ಥೆ ಚಿತ್ರದುರ್ಗ, ಎಂಸಿ ರಘುಚಂದನ್ ಅಭಿಮಾನಿ ಬಳಗ ಹಾಗೂ ಬಂಧು ಮಿತ್ರರು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ಕೃಷಿಕ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳೋಣ. ತಿಪ್ಪೇಸ್ವಾಮಿ ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ತಿಪ್ಪೇಸ್ವಾಮಿ. ಈ ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯ್ತಾವ್? ಪಿ ಯು ಸಿ ಮುಗಿದ ಮೇಲೆ ನಾವು ಪೂರಾ ಕೃಷಿನಲ್ಲೇ ನಂಬ್ಕೊಂಡಿದ್ದ ನಾವು. ಆಮೇಲೆ ಈ ನೀರಿಂದು ಮಳೆ ವಾತಾವರಣದ ತೊಂದರೆಗಳಿಂದ ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟು ಈಗ ಮತ್ತೆ ರೇಷ್ಮೆ ಕೃಷಿಗೆ ಮರಳಿದೀವಿ ವಾಪಸ್. ಈಗ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಬದ್ಧತೆಯಿಂದ ಮಾಡಿದ್ರೆ ಲಾಭದಾಯಕ, ಸೋಮಾರಿತನ ಇಲ್ಲದಲ್ಲೇ ಮಾಡಿದ್ರೆ ಲಾಭದಾಯಕನೇ ಇದೆ. ಆದ್ರೆ ತೊಂದರೆಗಳು ಬಹಳ ಇದಾವೆ, ರೈತರು ಹೇಳ್ಕೊಳ್ಳೋವು ಬಹಳ ಇದಾವೆ. ಆದ್ರೂ ನಾವು ಇದ್ದಿದ್ದನ್ನೇ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಮಾಡಿಕೊಂಡು ಬಹಳ ಇದರಲ್ಲಿ ತಾಂತ್ರಿಕತೆಗಳೆಲ್ಲ ಉಪಯೋಗಿಸ್ಕೊಂಡು ನಾವು ಮಾಡಿದ್ರೆ ಲಾಭದಾಯಕ. ಇದಕ್ಕಿಂತ ಬೇರೆ ಯಾವ್ದು ಉದ್ಯಮದಲ್ಲೂ ಇಷ್ಟು ಲಾಭ ಇಲ್ಲ. ನಾವ್ ಏನೇ ಬೆಳೆದ್ರು ಈಗೆಲ್ಲ ಕಮರ್ಷಿಯಲ್ ಅಂತ ಬಂದಿದೆ, ಕಮರ್ಷಿಯಲ್ ಬೆಳೆಗಳಿಗೆ ಹೋಗ್ತಾರೆ, ರಾಗಿ ಜೋಳ ಬೆಳೆಯರು ಕಡಿಮೆ ಆಗಿದ್ದಾರೆ. ಹಂಗಾಗಿ ಈ ರೇಷ್ಮೆ ಇದ್ದಿದ್ರಲ್ಲಿ ಕಮರ್ಷಿಯಲ್ ಲೆಕ್ಕಕ್ಕೆ ಒಳ್ಳೆ ಲಾಭದಾಯಕವಾದ ಬೆಳೆ. ಜಮೀನು ಎಷ್ಟು ಎಕರೆ ಇದೆ ಸರ್? ನಮ್ದು ಜಮೀನು 10 ಎಕರೆ ನೀರಾವರಿ ಇದೆ, 5 ಎಕರೆಗೆ ನೀರಾಗುತ್ತೆ. 3 ಎಕರೆಯಲ್ಲಿ ಅಂದ್ರೆ 1 ಹೆಕ್ಟೇರ್ ಅಲ್ಲಿ ಈಗ ರೇಷ್ಮೆ ಹಾಕಿದೀವಿ, ಮತ್ತೆ 1 ಹೆಕ್ಟೇರ್ ನಾಟಿ ಮಾಡಿದೀವಿ. ಕುಷ್ಕಿ ಜಮೀನು ಇದೆಯಾ? ಕುಷ್ಕಿ ಜಮೀನು ಇದೆ, 4-5 ವರ್ಷದಿಂದ ಮಳೆ ಇಲ್ಲ. ಈ ವರ್ಷ ಚೆನ್ನಾಗಿದೆ, ಬಟ್ ನೆಕ್ಸ್ಟ್ ಮುಂದ್ ವರ್ಷದಿಂದ ಮಾಡಬೇಕಾಗುತ್ತೆ. ನೀವೇನು ಸರ್ ಕುಷ್ಕಿ ಜಮೀನು ಸುದ್ದಿಗೇನು ಹೋಗಿಲ್ಲ, ನಾವು ಮಾಡರು ಇಲ್ಲ. ಸ್ವಲ್ಪ ಕೂಲಿ ಆಳಿಂದು ಅದು ಎಲ್ಲ ಪ್ರಾಬ್ಲಮ್ ಬರುತ್ತೆ. ಬೀಜ ಗೊಬ್ಬರ 4 ವರ್ಷದಿಂದ ಹೋಗ್ತಾನೆ ಇದೆ ಕೃಷಿಗೆ. ಶೇಂಗಾ ಬೆಳೆ ಇದೇ ವರ್ಷ ಸ್ವಲ್ಪ ಒಂದು 70% ಬೆಳೆ ಆಗಿದೆ. ಈಗ ನೀರಾವರಿಯಲ್ಲಿ ಮುಖ್ಯವಾಗಿ ಏನೇನು ಬೆಳೆಗಳು ಬೆಳಿತೀರ? ನೀರಾವರಿಯಲ್ಲಿ ತರಕಾರಿ ಜೊತೆಗೆ ರಾಗಿ ಜೋಳ ನೀರುಳ್ಳಿ, ಆಮೇಲೆ ಮೆಕ್ಕೆಜೋಳನು ಹಾಕ್ತಿವಿ ಅಲ್ಪ ಸ್ವಲ್ಪ. ಹಸುಗಳಿಗೆ ಏನಾದ್ರು ಒಂದ್ ಸ್ವಲ್ಪ ಹುಲ್ಲಿಗೋಸ್ಕರ ಏನಾದ್ರು ಬೇರೆ ವ್ಯವಸ್ಥೆ ಮಾಡ್ಕೊಂಡಿ. ಈ ರೇಷ್ಮೆ ಬೆಳೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಸರ್? 2014 ಮಾಡಿರೋದು. ಒಳ್ಳೆ ಲಾಭದಾಯಕವಾಗಿ ಚೆನ್ನಾಗಿ ತಾಂತ್ರಿಕತೆ ಇಲಾಖೆಯಿಂದ ಒಂದು ಸ್ವಲ್ಪ ತಿಳ್ಕೊಂಡು ಇಲ್ಲಿ ಮಾರುಕಟ್ಟೆದಲ್ಲಿ ವಿಜ್ಞಾನಿಗಳಿದ್ದಾರೆ ಅವ್ರನ್ನೆಲ್ಲನು ನಾವು ಪರಿಚಯ ಮಾಡಿಕೊಂಡು ಅವ್ರ ಹತ್ರ ಕೆಲವು ಸಲಹೆಗಳೆಲ್ಲ ಸೂಕ್ಷ್ಮಗಳೆಲ್ಲ ತಿಳ್ಕೊಂಡು ಅದನ್ನ ಮಾಡೋದ್ರಿಂದ ಆಗಿದೆ. ಆಮೇಲೆ ಇಲಾಖೆಯಿಂದ ಒಳ್ಳೆ ಟೂರ್ಗಳೆಲ್ಲ ಕರ್ಕೊಂಡು ಹೋಗ್ತಾರೆ ವರ್ಷನು ಹಿರಿಯೂರು, ಆಮೇಲೆ ಕೋಲಾರ ಸೈಡು ಅಲ್ಲೆಲ್ಲ ಈಗ ಹೊಸ ಹೊಸ ಪದ್ಧತಿಗಳು ಇದಾವೆ, ಆ ಕಡೆ ಎಲ್ಲ ಕರ್ಕೊಂಡು ಹೋಗೋದ್ರಿಂದ ರೈತರಿಗೂ ಅನುಕೂಲ ಆಗುತ್ತೆ. ಇಲಾಖೆಯವರು ಬಹಳ ಸಪೋರ್ಟ್ ಮಾಡ್ತಿದ್ದಾರೆ ರೇಷ್ಮೆ ಬೆಳೆಗೂ ಅಂತ. ಈಗ ಚಳ್ಳಕೆರೆ, ಮೊಳಕಾಲ್ಮೂರು, ಹಿರಿಯೂರು ತಾಲೂಕಲ್ಲಿ ಮೊದಲೆಲ್ಲ ಸಾಕಷ್ಟು ಜನ ರೇಷ್ಮೆ ಬೆಳೀತಾ ಇದ್ರು. ಆನಂತರ ರೇಟ್ ಕಡಿಮೆ ಆಯ್ತು, ಏನು ಲಾಭದಾಯಕ ಅಲ್ಲ ಅಂತ ಎಲ್ಲ ರೇಷ್ಮೆ ಸಾಕಷ್ಟು ಜನ ರೈತರು ತೆಗೆದು ಬಿಟ್ರು. ಈಗ ರೇಷ್ಮೆಗೆ ಒಳ್ಳೆ ರೇಟ್ ಇದೆ, ಅಂತದ್ರಲ್ಲಿ ನೀವು ರೇಷ್ಮೆನೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಈಗ ರೇಷ್ಮೆ ಯಾಕೆ ತೆಗೆದಿದ್ದು ಅಂದ್ರೆ ರೇಟಿಂದ ಒಂದೇ ಮುಖ್ಯ ಅಲ್ಲ, ನೀರಿಂದ ಅಭಾವ ನಮ್ಮ ಕಡೆ ಬಹಳ. ಈಗ ನೀರು, ಈಗ ಡ್ರಿಪ್ ಸಿಸ್ಟಮ್ ಅದೆಲ್ಲ ಬಂದಿರೋದ್ರಿಂದ ಅತಿ ಕಡಿಮೆ ನೀರಿನಲ್ಲಿನೂ ನಾವು ರೇಷ್ಮೆ ಬೆಳಿಬಹುದು, ಬೇರೆ ಬೆಳೆಗಿಂತ ಇದು ಸೂಕ್ಷ್ಮ. ಆಮೇಲೆ ಈಗ ರೇಷ್ಮೆ ಯಾಕೆ ಎಲ್ಲರೂ ಬೆಳೀತಾ ಇಲ್ಲ, ಅದಕ್ಕೆ ಈಗ ಹೊಸ ಪದ್ಧತಿಯಲ್ಲಿ ಏನಾಗಿದೆ, ಸಪರೇಟ್ ಬಿಲ್ಡಿಂಗ್ ಕಟ್ಟಬೇಕು. ಗಾಳಿ ವಾತಾವರಣ ಚೆನ್ನಾಗಿರುವಂತ ಜಾಗ ಇದ್ರೆ ಮಾತ್ರ ಈಗಿನ ಹುಳ ಬರ್ತವೆ. ಬೈವೋಲ್ಟಿನ್ ಅಂತ ಒಂದಿದೆ, ಆ ತಳಿ ಮಾತ್ರ ಬಹಳ ಚೆನ್ನಾಗಿ ಬರಬೇಕು ಅಂದ್ರೆ ಫುಲ್ ಗಾಳಿ ಬರಬೇಕು, ವಾತಾವರಣ ಎಲ್ಲ ಚೆನ್ನಾಗಿರ್ಬೇಕು. ಮೊದ್ಲೇನೋ ಮನೆಗೆ ಸಾಕಂತಿದ್ರು, ಅದು ಗುಡಿ ಕೈಗಾರಿಕೆ ತರೈ ಪಿತ್ತದು, ಈಗ ಹಂಗಿಲ್ಲ. ಈಗ ಎಲ್ಲ ಕಮರ್ಷಿಯಲ್ ಅಲ್ಲೇ ಮಾಡಬೇಕು, ಅದಕ್ಕೆ ಈಗ ಸಬ್ಸಿಡಿ ಎಲ್ಲ ಕೊಡ್ತದೆ ಬಿಲ್ಡಿಂಗ್ ಕಟ್ಟಕ್ಕೆ ಮಾಡಕ್ಕೆ ಎಲ್ಲಾನು. ಹಂಗಾಗಿ ಇಲಾಖೆಯಿಂದ ಅನುಕೂಲ ಪಡ್ಕೊಂಡು ಮಾಡಿದ್ರೆ ರೇಷ್ಮೆ ಲಾಭದಾಯಕ ಇದೆ. ಹಂಗಾಗ್ಬಿಟ್ಟು ನೀವು ಕೃಷಿ ಮಾಡಿದೆ, ಇದನ್ನೇ ಯಾಕೆ ಮಾಡಬಾರ್ದು? ಇದನ್ನ ಮಾಡಕ್ ಇನ್ನೂ ಒಂದು ಮುಖ್ಯ ಉದ್ದೇಶ ಅಂದ್ರೆ ಇದು ನಾವು ಸರ್ಕಾರಿ ಗೊಬ್ಬರ ಅಂತೀವಲ್ಲ, ಅದನ್ನ ಉಪಯೋಗ ಜಾಸ್ತಿ ಇಲ್ಲ. ಇದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡಿದ್ರೆ ಹುಳ ಈ ಸೊಪ್ಪನ್ ತಿಂದು ಸಾಯ್ತವೆ, ಹಂಗಾಗಿ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೋಸ್ಕರ ನಮ್ ಸಾವಯವನೇ ನಾವು ಮಾಡ್ತಾ ಇರೋದು. ಈಗ ಪ್ರಾರಂಭದಲ್ಲಿ ಭೂಮಿನ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರಿ ಕಡ್ಡಿ ನಾಟಿ ಮಾಡೋದಕ್ಕಿಂತ ಮುಂಚೆ? ಕಡ್ಡಿ ನಾಟಿ ಮಾಡಕ್ಕೆ ನಾವು ಎಲ್ಲರೂ ಮಾಡ್ದಂಗೆನೆ ಮಡಿಕೆ ಹೊಡೆಯೋದು, ಕುಂಟೆ ಹೊಡೆದು, ಹೆಂಡೆ ಹೊಡೆದು, ಸಾಲು ಮಾಡಿ ಮೂರು ಸಾಲಿಗೆ ಹಾಕಿದೀವಿ. ಈಗ ಒಂದು ಎಕರೆಗೆ ಇಷ್ಟು ಅಂತ ಗಿಡ ಬೀಳ್ತವೆ, ಒಂದು ಹೆಕ್ಟೇರ್ಗೆ ಎಷ್ಟು ಬೇಕು ಅಂತ. ಇಲ್ಲಿ ಪರಶಾಂಪುರದ ಹತ್ರ ಇಲಾಖೆಯವರು ಎಲ್ಲಿ ನರ್ಸರಿ V1 ತಳಿ ನರ್ಸರಿ ಎಲ್ಲಿ ಹೇಳ್ತಾರೋ ಅಲ್ಲಿ ತಗೊಂಡ್ರೆ ಒಳ್ಳೇದು. ಅವರು ನರ್ಸರಿಗೂ ದುಡ್ಡು ಕೊಡ್ತಾರೆ ನಾಟಿ ಮಾಡೋದಕ್ಕೆ. SC/ST ಬಹಳ ಅನುಕೂಲ ಐತೆ, ಹಂಗಾಗಿ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಇದು ನಾಟಿ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಮಣ್ಣಿನ ಪರೀಕ್ಷೆ, ನೀರಿನ ಪರೀಕ್ಷೆ ಮಾಡಿ? ಅದು ಮಾಡಲೇಬೇಕು, ಮಾಡಬೇಕು ಮಣ್ಣಿನ ಪರೀಕ್ಷೆ. ನಮ್ಮ ದೇಹಕ್ಕೆ ಎಷ್ಟು ಸಾಕು ಶುಗರ್ BP ಅಂತ ಹೆಂಗ್ ಚೆಕ್ ಮಾಡ್ತೀವೋ ಇದನ್ನ ಹಂಗ್ ಚೆಕ್ ಮಾಡಬೇಕು. ಯಾರ ರೈತರು ಮಾಡಲ್ಲ, ಇಲಾಖೆಯವರು ಬಲಂತ ಮಾಡಿರೋದ್ರಿಂದ ಸಬ್ಸಿಡಿ ದುಡ್ಡು ಕೊಡ್ತಾರೆ, ನೀವು ಅದ್ರದ್ದು ಸರ್ಟಿಫಿಕೇಟ್ ಬೇಕು ಅನ್ನೋದ್ರಿಂದ ಮಾಡ್ತಿದ್ದಾರೆ. ಹಳೆ ಪದ್ಧತಿ ಹೆಂಗಿತ್ತಂದ್ರೆ ಇಂದಿನವರೆಲ್ಲ ಜಮೀನು ಗುಣ ನೋಡಿ ಅನುಭವದ ಮೇಲೆ ಹೇಳ್ಬಿಡೋರು, ಈ ಜಮೀನು ಇಂಥ ಮಣ್ಣು ಇಂಥದ್ದು, ಈ ನೀರಿಗೆ ಇದೇ ಸೂಕ್ತವಾದ ಬೆಳೆ ಅಂತಂದು ಇಡೋರು. ಈಗ ಅಂತ ಸಿಸ್ಟಮ್ ಇಲ್ಲ, ಅನುಭವ ಕಡಿಮೆ ಇದೆ ರೈತರಿಗೆ, ಬಹಳ ಕಡಿಮೆ ಇದೆ. ಈಗೆಲ್ಲ ಹೊಸ ಹೊಸಬ್ರೆಲ್ಲ ಬೇಸಾಯ ಮಾಡಕ್ ಬರ್ತಿದ್ದಾರೆ, ಹಳಬ್ರು ಯಾರು ಇಲ್ಲ. ಹಂಗಾಗಿ ಈಗ ನಾವು ಚೆಕ್ ಮಾಡಿಸ್ವಿ, ಅದಕ್ಕೆ ಏನು ಗುಣ ಇದೆ, PH ವ್ಯಾಲ್ಯೂ ಅಂತಾರೆ, ಆ ವ್ಯಾಲ್ಯೂ ಕಂಡು ಹಿಡ್ಕೊಂಡು ಅದ್ರ ಪ್ರಕಾರ ನಾವು ರಾಸಾಯನಿಕ ಗೊಬ್ಬರಗಳು. ಅದು ನಾವು ದನದ ಗೊಬ್ಬರ ಆಗಲಿ ಕೊಟ್ಟಿಗೆ ಗೊಬ್ಬರ ಸಾವಯವ ಮಾಡಕ್ ಹೋದ್ರೆ ಯಾವ ಟೆಸ್ಟಿಂಗೂ ಬೇಕಾಗಲ್ಲ. ನೆಲದ ಗುಣ ಗೊತ್ತಿರಬೇಕು ರೈತನಿಗೆ, ಅಟ್ಲೀಸ್ಟ್ ನಮ್ಮ ನೆಲದಲ್ಲಿ ಏನ್ ಬೆಳೆ ಬೆಳೀಬಹುದು ಆ ಗುಣ ಎಂಥದನ್ನ ಗೊತ್ತಿದ್ರೆ ಏನು ತೊಂದರೆ ಇಲ್ದಂಗೆ. ರೇಷ್ಮೆ ಹೆಂಗೆ ಅಂದ್ರೆ ಇದು ಒಂಥರ ಅಡವಿ ಬೆಳೆ ಇದ್ದಂಗೆ, ತಂಗಟಿ ಗಿಡ ಅವು ಇವು ಬೆಳೀತಾವಲ್ಲ ಹಂಗ್ ಬೆಳೀತತಿ. ಇದು ಇದೇನು ಸೂಕ್ಷ್ಮವಾಗಿ ಬೆಳೆಸಬೇಕು ಅನ್ನೋ ಒಂದು ಇದಿಲ್ಲ. ಆಮೇಲೆ ನೀರಿನ ಒಂದು ಇದನ್ನ ತಟ್ಕಣುತ್ತೆ. ಇದು ಅಡಿಕೆ ತೆಂಗುಗಿಂತ ಲಾಭದಾಯಕವಾದ ಬೆಳೆ ಈಗ ಸದ್ಯಕ್ಕೆ. ಅಡಿಕೆ ತೆಂಗು ಅಂದ್ರೆ ಅದು ನೀರಾವರಿ, ನೀರು ಬಹಳ ಬೇಕು, ಆಮೇಲೆ ಸುಲಭವಾದ ಬೆಳೆ ಅಂತಂದು ಹೇಳಿ ಅಡಿಕೆ ತೆಂಗು ಜಾಸ್ತಿ ಬೆಳೀತಾರೆ. ನಮ್ ಕಡೆ ಅಡಿಕೆ ತೆಂಗು ಆಗಲ್ಲ, ಇದನ್ನೇ ಅಡಿಕೆ ತೆಂಗು ಅಂತ ಬೆಳೆ ನೋಡ್ಕೊಂಡ್ರೆ ಚೆನ್ನಾಗಿ ಲಾಭದಾಯಕವಾಗೈತಿ. ಈಗ ನರ್ಸರಿಂದನೇ ತಗೊಂಬಂದ್ ನೀವೆಲ್ಲ ಕಡ್ಡಿ ಅದೆಲ್ಲ? ನರ್ಸರಿನೇ. ಅದಕ್ಕೂ ಏನಾದ್ರೂ ಇಲಾಖೆ ಸಹಾಯಧನ? ಇಲಾಖೆ ಒಂದು ಹೆಕ್ಟೇರ್ ಗೆ 10,000 ರೂಪಾಯಿ ಸಹಾಯಧನ ಕೊಡುತ್ತೆ ನರ್ಸರಿಗೆ. ಈಗ ಸರ್ಕಾರಿ ನರ್ಸರಿಗಳಲ್ಲಿ ಬೆಳೆಸಬೇಕು ಅಂತ ಒಂದು ಇಲಾಖೆ ನಿರ್ಧಾರ ಮಾಡಿದೆ, ಅದು ಮಾಡಿದ್ರೆ ಇನ್ನೂ ರೈತರಿಗೆ ಅನುಕೂಲ ಆಗುತ್ತೆ. ಈಗ ನಾಟಿ ಮಾಡಿ ಎಷ್ಟು ತಿಂಗಳಿಗೆ ನಾವು ಹುಳುಗಳನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಸಾಧ್ಯ? ಮೊದಲೇ ಬೆಳೆ ನಾಟಿ ಮಾಡಿದ್ಮೇಲೆ 4 ತಿಂಗಳು ಬೇಕು, ಆಮೇಲೆ ಪ್ರತಿ 40-50 ದಿವಸದ ಸೊಪ್ಪು ನಾವು ಕಟಿಂಗ್ ಮಾಡಬಹುದು. ಅಂದ್ರೆ 4 ತಿಂಗಳವರೆಗೂ ನೀವು ನೀರು ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಅದಕ್ಕೇನಾದ್ರೂ ಮೇಲ್ಗೊಬ್ಬರ ಕೊಡೋದು ಈ ತರ ಏನಾದ್ರೂ ಮಾಡ್ತಾ ಇರ್ತೀರಾ? ಈಗ ಸದ್ಯಕ್ಕೆ 2 ಕಟಿಂಗ್ ಒಂದ್ಸರಿ ಹಾಕ್ತಿವಿ. 2 ಕಟಿಂಗ್ ಅಂದ್ರೆ ಅಲ್ಲಿಗೆ 2 ತಿಂಗಳಾಗುತ್ತೆ, 2-3 ತಿಂಗಳು. 3 ಸರಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ 1 ವರ್ಷಕ್ಕೆ ಮೇಂಟೈನ್ ಮಾಡಬಹುದು, ಚೆನ್ನಾಗಿ ಬೆಳೆನೂ ಬರುತ್ತೆ. ರಾಸಾಯನಿಕ ಗೊಬ್ಬರ ಅಲ್ಪ ಸ್ವಲ್ಪ ಯೂಸ್ ಮಾಡಿದ್ರೆ ಏನ್ ತಪ್ಪಿಲ್ಲ, ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇರಬೇಕು. ನಾವು ರೇಷ್ಮೆ ಬೆಳೆಯೋ ಮುಖ್ಯ ಉದ್ದೇಶ ಅಂದ್ರೆ ನಾವು ಗೊಬ್ಬರದ ಅಂಗಡಿಯರಿಗೆ ಸಾಲಗಾರ ಆಗಲ್ಲ. ಈಗ ನಾವು ಯಾವುದೇ ತರಕಾರಿ ಬೆಳೆದ್ರು, ಟೊಮೆಟೊ ಬೆಳೆದ್ರು, ನಾವು ಏನೇ ಕಮರ್ಷಿಯಲ್ ಕ್ರಾಪ್ ಯಾವುದೇ ಬೆಳೆದ್ರು ಅದಕ್ಕೆ ಅವರು NPK ಅಂತ ಗೊಬ್ಬರ ಹಾಕು ಅಂತಾರೆ, ಔಷಧಗಳಡಿ ಅಂತಾರೆ, ಸಿಂಪರಣೆ ಮಾಡು ಅಂತಾರೆ, ಅದರಲ್ಲೇ ರೈತ ಅರ್ಧ ಮೆತ್ತಗಾಗಿ ಹೋಗ್ಬಿಡ್ತಾನೆ. ಗೊಬ್ಬರದ ಅಂಗಡಿಯರಿಗೆ ಸಾಲ ಆಗುತ್ತೆ, ಇಲ್ಲಿ ಸಾಲ ತೀರಲ್ಲ, ಆಮೇಲೆ ಅವೆಲ್ಲ ಬೆಳೆದಕ್ಕೆ ತರಕಾರಿಗೆ ಅದಕ್ಕೆಲ್ಲ ರೇಟ್ ಇಲ್ಲ. ನಮ್ಮ ಉದ್ದೇಶ ಏನಂದ್ರೆ ಬೀದಗೆ ಮಾರಂತಂದು ಏನು ಬೆಳಿಬಾರದು. ನಮ್ಮ ರೈತರು ಈಗ ರೇಷ್ಮೆನೊಂದೇ ಅಲ್ಲ, ರೇಷ್ಮೆ ಗೂಡೊಂದು ಮಾರ್ತೀವಿ, ರಾಮನಗರಕ್ಕೆ ಹೋಗಿ ಮಾರ್ಕೊಂಬರ್ತೀವಿ, ಆದ್ರೆ ಅದನ್ನ ಮೌಲ್ಯವರ್ಧನೆ ಮಾಡಿದ್ರೆ ಇನ್ನೂ ಲಾಭ ಇದೆ. ಅದು ಗುಡಿ ಕೈಗಾರಿಕೆಯಲ್ಲೂ ಮಾಡಬಹುದು, ನಮ್ಮ ಮನೆಗಳಲ್ಲೇ ಮಾಡಬಹುದು, ನಮ್ಮ ಮನೆ ಎಲ್ಲರೂ ಸೇರ್ಕೊಂಡು ಅದರಲ್ಲಿ ನೂಲ್ ಬಿಚ್ಚಿ ಮಾಡಬಹುದು. ಈಗ ಮಿಷನರಿ ಬಂದಿದಾವೆ, ಎಲ್ಲ ಬೇಕಾದಂಗೆ ಮಾಡಬಹುದು. ಈಗೆಲ್ಲ ಬಿಸ್ನೆಸ್ ಲೆಕ್ಕಕ್ಕೆ ಬಂದ್ಬಿಟ್ಟದ್ ಹಂಗಾಗಿ ಕಮರ್ಷಿಯಲ್ ಬೆಳೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರೇಷ್ಮೆ ನೀರು ನಿರ್ವಹಣೆ ಎಲ್ಲ ಡ್ರಿಪ್ ಮಾಡಿದ್ರೆ ಅಥವಾ ಡ್ರಿಪ್ ಮಾಡಿದೀವಿ. ನೀರು ನಿರ್ವಹಣೆ ಈಗ ನೀರು ಕಟ್ಟೋರು ಇಲ್ಲ, ಆಮೇಲೆ ನೀರು ಅತಿ ಕಡಿಮೆ ನೀರಿನಲ್ಲೂ ಬೆಳೆ ತೆಗಿಬಹುದು ಡ್ರಿಪ್ ಮಾಡೋದ್ರಿಂದ. ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡ್ತೀರ? ನಾವು ಪ್ರತಿದಿನನು ಕೊಡ್ತೀವಿ, ಪ್ರತಿದಿನನು. ಈಗ ಕರೆಂಟ್ ಇರೋದೇ 5 ಗಂಟೆ ಇರುತ್ತೆ, 1 ಗಂಟೆ 2 ಗಂಟೆ ನಾವು ನೀರಿನ ಇದು ಲಭ್ಯತೆ ನೋಡಿಕೊಂಡು ಆಮೇಲೆ ಅಲ್ಲಿ ತೇವಾಂಶ ನೋಡಿಕೊಂಡು ಕೊಡ್ತೀವಿ. ಮಳೆಗಾಲದಲ್ಲಿ ಏನು ಅಷ್ಟೊಂದು ಬೇಕಾಗಲ್ಲ, ಮಳೆಗೆ ಚೆನ್ನಾಗಿ ಬರುತ್ತೆ. ಮೊಟ್ಟೆನ ನೀವೇ ತಂದು ಚಾಕಿ ಮಾಡ್ತೀರಾ ಅಥವಾ ಈಗ ಎಲ್ಲ ಚಾಕಿ ಸೆಂಟರ್ ಎಲ್ಲ ಇದಾವೆ? ಚಾಕಿ ಸೆಂಟರ್ ನಲ್ಲೇ ತರ್ತೀವಿ ನಾವು ಮೊಟ್ಟೆ. ಅದಕ್ಕೆಲ್ಲ ಬಹಳ ಸೂಕ್ಷ್ಮವಾಗಿ ಚಾಕಿ ಸೆಂಟರ್ ಸರ್ಕಾರದವರು ಇದ್ದು ಈಗ ಪ್ರೈವೇಟ್ನರು ಇದಾರೆ, ಅದಕ್ಕೆ 1,000 ರೂಪಾಯಿ ಸಹಾಯಧನ ಕೊಡ್ತಾರೆ. 100 ಮಟ್ಟಿಗೆ 1,000 ರೂಪಾಯಿ ಇಲಾಖೆಯಿಂದ ಸಹಾಯಧನ ಕೊಡ್ತಾರೆ. ಉಳಿದಕ್ಕೆ ಅವರು 2ನೇ ಜ್ವರದವರೆಗೂ ಮೇಯಿಸ್ಕೊಡ್ತಾರೆ, ಅಲ್ಲೇವರೆಗೂ ನಾವು ಅದ್ರದ್ದು ಅಮೌಂಟ್ ಕೊಟ್ಟು ಅವ್ರ ಹತ್ರ ತಗೊಂತೀವಿ. ಈಗ ನಾವೀಗ 8 ವರ್ಷದ ಹಿಂಚೆ ನೋಡಿಕೊಂಡ್ರೆ ರೈತರ ತಾಮಂದು ಎಲ್ಲ ಚಾಕಿ ಮಾಡ್ಕೊಂಡು ಎಲ್ಲ ಹುಳುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರು. ಈಗ ನಾವು ಚಾಕಿ ಸೆಂಟರ್ ನಲ್ಲಿ ನಾವು ಅಲ್ಲೇನೆ ಮರಿಗಳನ್ನ ತಾಮಂದು 15-20 ದಿವಸ ಟೈಮ್ ಉಳಿಯುತ್ತೆ ನಿಮ್ಗೆ ಇಲ್ಲಿ ಸಾಕಾಣಿಕೆ ಮಾಡೋದ್ರಿಂದ, ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಪ್ರಾರಂಭದಲ್ಲಿ ಮಾಡ್ತಾ ಇದ್ರು ರೈತರಿಗೆ? ಅದು ಟೈಮ್ ತಗೊಳೋದು. ಈಗ 2 ಜ್ವರ ಪಾಸ್ ಮಾಡಿ ಕೊಡೋದ್ರಿಂದ ಅವ್ರಿಗೆ ನಮಗೆ 12 ದಿವಸ ಅಲ್ಲೇ ಉಳಿತದೆ. 12 ದಿವಸ ಉಳಿದ್ರೆ ನಾವು ಇನ್ನು 22 ದಿವಸದಲ್ಲಿ ನಾವು ಬೆಳೆ ತಗೊಂಡು ಕಳಿಸಬಹುದು. ಆಮೇಲೆ ಈಗ ಹುಳ ಸಾಕಾಣೆ ಮನೆ ಕ್ಲೀನ್ ಮಾಡೋಕ್ಕಾದ್ರೂ 10-15 ದಿವಸ ಟೈಮ್ ಬೇಕಾಗುತ್ತೆ. ಹಂಗಾಗಿ ನಾವು ಅಲ್ಲಿಂದ ತಂದ್ರೆ ಅನುಕೂಲ ಆಗುತ್ತೆ, ಟೈಮ್ ಉಳಿಯೋದೊಂದೆ ಅಲ್ಲದೆ ಆಮೇಲೆ ರೋಗ ರುಜಿನಗಳು ಕಂಟ್ರೋಲ್ ಆಗುತ್ತೆ. ಅದನ್ನ ಬಹಳ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಚಾಕಿ ಮೊಟ್ಟೆ ಮರಿ ಆದಾಗಳಿಂದ 2ನೇ ಜ್ವರದವರು ಸೂಕ್ಷ್ಮವಾಗಿ ನೋಡ್ಕೋಬೇಕು. ಅದೆಲ್ಲ ಇಲಾಖೆಯವರು ಇಷ್ಟು ದಿವಸ ಮಾಡ್ತಿದ್ರು, ಈಗ ಪ್ರೈವೇಟ್ಗೆ ಕೊಟ್ಟಿರೋದ್ರಿಂದ ಖಾಸಗಿಯವರೇ ನಮಗೆಲ್ಲ ಸಪ್ಲೈ ಮಾಡ್ತಾರೆ. ನೀವೀಗ 1 ಎಕರೆಯಲ್ಲಿ ನಾಟಿ ಮಾಡಿದೀರ? ಈಗ ಸದ್ಯಕ್ಕೆ 1 ಹೆಕ್ಟೇರ್ ಇದೆ, ಈಗ ಮತ್ತೆ 2 ಹೆಕ್ಟೇರ್ ನಾಟಿ ಮಾಡಿದೀವಿ. ಈಗ 1 ಹೆಕ್ಟೇರ್ಗೆ ಎಷ್ಟು ಮೊಟ್ಟೆ ತರಬೇಕಾಗುತ್ತೆ? 1 ಹೆಕ್ಟೇರ್ಗೆ ಚೆನ್ನಾಗಿ ಸೊಪ್ಪು ಬಂದತೆ ಅಂದ್ರೆ 350-400 ಮೊಟ್ಟೆ ಮೇಯಿಸಬಹುದು. 350-400 ಮೊಟ್ಟೆ ಮೇಯಿಸಬಹುದು. ಈಗ ನೀವು ಅವ್ರು ಚಾಕಿ ಹುಳುಗಳು ಕೊಟ್ಟಮೇಲೆ ನಿಮ್ದು ಏನ್ ಕೆಲಸ ಇರುತ್ತೆ ಮನೆಯಲ್ಲಿ? ಚಾಕಿ ಹುಳ ಕೊಟ್ಟಮೇಲೆ ನಾವು ಔಷಧ ಎಲ್ಲ ಸಿಂಪರಣೆ ಮಾಡಿ ರೇಷ್ಮೆ ಮನೇನ ನೀಟಾಗಿ ಇಟ್ಕೊಂಡಿರ್ಬೇಕು. ತಂದ ಮೇಲೆ ಸೊಪ್ಪು ಹಾಕೋದಷ್ಟೇ, ಬೆಳಿಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ. ಮೊದ್ಲೆಲ್ಲ ಬಹಳ ತಟ್ಟೆಗಳಲ್ಲೇ ಸಾಕಿ ಸೊಪ್ಪು ಬಿಡಿಸಾಕ್ಬೇಕಾಗಿತ್ತು. ಈಗ ರೆಂಬೆ ಪದ್ಧತಿ ಬಂದಿರೋದ್ರಿಂದ ಏನು ಅಂತ ಕೂಲಿ ಆಳು ಕಡಿಮೆ, ಇರೋ 2-3 ಮೇಂಟೈನ್ ಮಾಡಬಹುದು. ನಿರ್ವಹಣೆ ಅಂತ ಕಷ್ಟ ಇಲ್ಲ. ಆಮೇಲೆ ಬೆಳಿಗ್ಗೆ ಹುಳ ಬಂದ್ಮೇಲೆ ನಾವು ಹುಳದ ಮನೆಗೆ ಸುಣ್ಣದ ಪುಡಿ, ಹುಳಕ್ಕೆ ಸುಣ್ಣದ ಪುಡಿ ಎಲ್ಲ ಹಾಕಿ ಪ್ರತಿ ಜ್ವರ ಎದ್ದ ಮೇಲೂ ಪ್ರತಿದಿನ ಸ್ವಲ್ಪ ತೇವಾಂಶ ಜಾಸ್ತಿ ಇದ್ದಾಗ ನಾವು ಚಳಿಗಾಲದಲ್ಲಿ ಸುಣ್ಣದ ಪುಡಿ ಜಾಸ್ತಿ ಕೊಡಬೇಕು ಹೇಳ್ತೀವಿ. ರೋಗಗಳು ಅವಾಯ್ಡ್ ಆಗುತ್ತೆ, ಆಮೇಲೆ ಹುಳ ಹೀಟ್ ಆಗಲಿ ಅಂತ. ಆಮೇಲೆ ಈ ತೇವಾಂಶ ಇದ್ದಾಗ ಬೆಡ್ ಇರುತ್ತಲ್ಲ, ಆ ಬೆಡ್ಡಿನ ತೇವಾಂಶನೂ ಜಾಸ್ತಿ ಆಗಿ ಹೀಟ್ ಆಗಿ ಕಾವು ಬಂದ್ಬಿಡುತ್ತೆ, ಅದನ್ನು ಬರ್ದಂಗೆ ನೋಡ್ಕೋಬೇಕು. ಅದಕ್ಕೆ ಗಾಳಿ ವಾತಾವರಣ ಫುಲ್ ತೆಗೆದು ಆಮೇಲೆ ಚಳಿಗಾಲದಾಗ ರಾತ್ರಿಗೆ ಹಾಕಬೇಕು, ಅಗಲತ್ ತೆಗಿಬೇಕು. ವಾತಾವರಣ ಪ್ರತಿದಿನ ಹೆಂಗೆಂಗೆ ಚೇಂಜ್ ಆಗುತ್ತೋ ಹಂಗಂಗೆ ನಾವು ನೋಡ್ಕೋಬೇಕು. ಪೇಷಂಟ್ ನೋಡ್ಕೊಂಡಂಗೆ ಸರ್, ಅದು ಪೇಷಂಟ್ ನೋಡ್ಕೊಂಡಂಗೆ ನೋಡ್ಕೋಬೇಕು. ನಾವೇನ್ ಬಿಡು ಸೊಪ್ಪು ಹಾಕಿದೀವಿ ಅಂತ ಸುಮ್ಮನೆ ಮುಚ್ಕೊಂಡು ಹೋದ್ರೆ ಆಗಲ್ಲ, ಬಾಗಿಲಾಕೊಂಡು ಹೋದ್ರೆ ಆಗಲ್ಲ, ಗರಿ ಎಲ್ಲ ಓದಿಸಿ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲೋ ಎಷ್ಟೋ ಜನ ಹಿಂಗೂ ಮಾಡ್ತಿದ್ದಾರೆ. ಅದೇನು ಈಗ ಸುಲಭ ಅಂತಾರೆ, ಯಾವುದು ಸುಲಭ ಇಲ್ಲ. ನಿರ್ವಹಣೆ ನಾವು ಎಷ್ಟು ಮಾಡ್ತೀವೋ ಅಷ್ಟು ಲಾಭದಾಯಕವಾಗೈತೆ. ಇದಕ್ಕೇನಾದ್ರೂ ಪ್ರತ್ಯೇಕವಾದ ಮನೆ ಮಾಡ್ಕೊಂಡಿದ್ರೆ? ಈಗ ಕೆಲವು ರೈತರು ತಾವು ವಾಸ ಮಾಡೋ ಮನೆ ಪಕ್ಕನೆ ಮಾಡ್ತಾರೆ, ಇದಕ್ಕೆ ಪ್ರತ್ಯೇಕವಾದ ಮನೆ ಮಾಡ್ಕೊಂಡ್ರೆ ಒಂದು ಒಳ್ಳೆ ಗುಣಮಟ್ಟದ ಗೂಡು ಪ್ರತ್ಯೇಕವಾಗಿ ನಾವು ಮಾಡ್ಕೊಂಡಿದೀವಿ. ಈಗ ಅಂತ ಗೂಡು ಗುಣಮಟ್ಟದ ಗೂಡು ಬೆಳಿಬೇಕು ಅಂದ್ರೆ ನಾವು ಪ್ರತ್ಯೇಕವಾದ ಮನೆ ಮಾಡ್ಕೊಂಡು ಗಾಳಿ ವಾತಾವರಣ ಚೆನ್ನಾಗಿರಂಗ್ ನೋಡ್ಕೊಂಡ್ರೆ ಮಾತ್ರ ಒಳ್ಳೆ ಬೆಳೆ ತೆಗಿಬಹುದು. ಅದು ಕೂಡ ಸಹಾಯಧನ ಸಿಗುತ್ತೆ ಈಗ. ಹಂಗಾಗಿ ಒಟ್ಟು ಇಲಾಖೆಯಿಂದ ಎಲ್ಲ ಸವಲತ್ತುಗಳು ನಮಗೆ ಚೆನ್ನಾಗಿ ಕೊಡ್ತಿದ್ದಾರೆ. ಆಮೇಲೆ ಪ್ರತಿ ತಿಂಗಳು ಇಲಾಖೆಯಿಂದ ಸಪ್ಲೈ ಆಗತಕ್ಕಂಥ ಔಷಧಿಗಳೆಲ್ಲ ನಾವು ಪ್ರತಿ ತಿಂಗಳು ಅವರೇನೆ ನಮಗೆ ಬಂದು ಮನೆ ಬಾಗಿಲಿಗೆ ತಂದು ಕೊಡುವಂಥ ವ್ಯವಸ್ಥೆನೂ ಇಲಾಖೆಯಿಂದ ಮಾಡಿದ್ದಾರೆ. ನೀವೇನೇನು ಇಲಾಖೆಯಿಂದ ಸವಲತ್ತುಗಳನ್ನು? ನಾವು ಹುಳ ಮನೆಗೆ ಸಬ್ಸಿಡಿ ತಗೊಂಡಿದ್ದೀವಿ, ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡಿಸಿದೀವಲ್ಲ ಅದಕ್ಕೂ ಸಬ್ಸಿಡಿ ಕೊಟ್ಟಿದ್ದಾರೆ. ಅದಾದಮೇಲೆ ಪ್ರತಿ ತಿಂಗಳು ನಮಗೆ ಹುಳ ನಾವು ತರ್ತೀವಲ್ಲ ಅದ್ರದ್ದು 100 ಮಟ್ಟಿಗೆ 1,000 ರೂಪಾಯಿ ಹಂಗೆ ಅದು ಸಹಾಯಧನ ಕೊಡ್ತಾರೆ. ಇಷ್ಟು ದಿವಸ ರೇಟ್ ಇರಲಿಲ್ಲ, ಅವಾಗ 50 ರೂಪಾಯಿ ಸಹಾಯಧನ ಕೊಡೋರು ಪ್ರತಿ ಕೆಜಿಗೆ. ನಾವು ಮಾರ್ಕೆಟ್ ಬಿಲ್ ತಂದು ಅವ್ರಿಗೆ ಕೊಟ್ಟರೆ ಪ್ರತಿ ಕೆಜಿಗೆ 50 ರೂಪಾಯಿ ಸಹಾಯಧನ ಕೊಡೋರು. ಈಗ ಸಹಾಯಧನ ರೇಟ್ ಇರೋದ್ರಿಂದ ನಿಲ್ಲಿಸಿದ್ದಾರೆ, ರೇಟ್ ಸ್ವಲ್ಪ ಉನ್ನತ ಮಟ್ಟವಾಗಿ ರೇಟ್ ಇದೆ. ಈಗ ನಾವು ಸೊಪ್ಪು ಪ್ರತಿ ದಿವಸದಲ್ಲಿ ಎಷ್ಟು ಸಾರಿ ಕೊಡ್ತೀರಾ, ಯಾವ ಟೈಮಲ್ಲಿ ಕೊಡ್ಬೇಕಾಗುತ್ತೆ? ಬೆಳಿಗ್ಗೆ 7-9 ಗಂಟೆ ಒಳಗೆ ಸೊಪ್ಪು ಕೊಡಬೇಕು. ಯಾಕಂದ್ರೆ ಮಧ್ಯಾಹ್ನದಲ್ಲಿ ಯಾಕೆ ಕೊಡಲ್ಲ ಅಂದ್ರೆ ಸೊಪ್ಪು ಬಾಡಿರುತ್ತೆ, ಬಾಡಿರೋ ಸೊಪ್ಪು ತಿಂದ್ರೆ ಹುಳ ರೋಗ ಬರುತ್ತೆ. ಬೆಳಿಗ್ಗೆನೆ ಬೇಗ ಕೊಡಬೇಕು, ಮತ್ತೆ ಸಾಯಂಕಾಲ 4-5 ಗಂಟೆ ಮೇಲೆನೆ ಕೊಡಬೇಕು. ಹಂಗ್ ಕೊಟ್ಟಾಗ 2 ಟೈಮ್ ಕೊಟ್ರೆ ಸೊಪ್ಪು ಬೇಗ ಬಾಡೋದಿಲ್ಲ, ತೇವಾಂಶ ಇರುತ್ತೆ, ಹಂಗಾಗಿ ಚೆನ್ನಾಗಿ ಬರುತ್ತೆ. ಮುಖ್ಯವಾಗಿ ಸಾಕಷ್ಟು ರೋಗ ಬರುತ್ತೆ ಅಂತ ಹೇಳ್ತಿರ್ತಾರೆ ರೈತರು, ಏನೇನು ರೋಗ ಬರುತ್ತೆ? ಇದು ಸುಣ್ಣಕಟ್ಟು, ಹಾಲು ರೋಗ ಅಂತ ಬರುತ್ತೆ. ಆಮೇಲೆ ಈ ಊಜಿ ನೊಣದ ಹಾವಳಿ ಬಂದಾಗ ಈ ಕಾಲದಲ್ಲಿ ಊಜಿ ನೊಣನು ಬಹಳ ಹಾನಿ ಮಾಡುತ್ತೆ. ಅವನ್ ಬರದಂಗೆ ಈಗ ವಿಜೇತ ಪೌಡರ್ ಅಂತ ಬಂದಿದೆ, ಇಲಾಖೆಯಿಂದ ಕೆಲವು ಔಷಧಿಗಳು ಕೊಟ್ಟಿದ್ದಾರೆ, ಅವನ್ನೆಲ್ಲ ಸಿಂಪರಣೆ ಮಾಡ್ಕೊಂಡು ಪ್ರತಿದಿನ ಜಾಗ್ರತೆಯಾಗಿ ನೋಡ್ಕೊಂಡಿರ್ಬೇಕು. ಹುಳ ಎಲ್ಲ ಎಷ್ಟು ಹುಳ ಹೆಂಗ್ ಮೇಯ್ತವೆ ಹೆಂಗಿಲ್ಲ, ಜ್ವರಕ್ಕೆ ನಾವು ಸ್ಟಾಪ್ ಮಾಡಿ ಎಬ್ಬರ್ಸೋದೈತಲ್ಲ ಅದು ಬಹಳ ಮುಖ್ಯ, ಇಲ್ಲಾಂದ್ರೆ ಅನ್ಸೈಜ್ ಆಗ್ಬಿಡುತ್ತೆ. ಅದೊಂದು ಅವಶ್ಯಕತವಾಗಿ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಎಲ್ಲಾ ಹುಳುಗಳು ಒಂದೇ ಸರಿ ಸ್ಟಾಪ್ ಮಾಡ್ಬೇಕು, ಮತ್ತೆ ಒಂದೇ ಸರಿ ರಿಸೀವ್ ಮಾಡ್ಕೋಬೇಕು ಮೇವ್ ಹಾಕೋದು. ಒಂದು ಗಂಟೆ ಲೇಟ್ ಆದ್ರೂ ಚಿಂತೆ ಇಲ್ಲ, ಅದೊಂದು ಮಾಡ್ಕೊಂಡ್ರೆ ಅರ್ಧ ರೋಗನೂ ನಿಂತೋಗುತ್ತೆ, ಆಮೇಲೆ ಅನ್ಸೈಜ್ ಬರ್ತವೆ ಸಣ್ಣದು ದೊಡ್ಡದಾಗುತ್ತೆ. ಈಗ ಜ್ವರ ಬೇಗ ಇದ್ದಿರೋದು ಮೇಯಕ್ಕೆ ಹೋಗ್ಬಿಡ್ತದೆ ನಾವು ಹಾಕ್ಬಿಟ್ರೆ, ಅದು ಹಂಗೆ ಇರ್ತದೆ. ಹಂಗಾಗಿ ಅನ್ಸೈಜು ಬರ್ದಂಗೆ ಚೆನ್ನಾಗಿ ಬೆಳೆ ಬೆಳಿಬೇಕು ಅಂದ್ರೆ ಜ್ವರ ಸ್ಟಾಪ್ ಮಾಡೋದು ಮತ್ತೆ ರಿಸೀವ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ತರ ಸ್ಟಾಪ್ ಮಾಡೋದು ರಿಸೀವ್ ಮಾಡೋದು ಅಂತ ಹೇಳಿದ್ರೆ ಇದಕ್ಕೆಲ್ಲ ಅನುಭವ ಬೇಕಾಗುತ್ತೆ. ನೀವೀಗ 3-4 ವರ್ಷದಿಂದ ಮಾತ್ರ ಬೆಳೀತಾ ಇದ್ರ, ನೀವು ಎಲ್ಲಾದ್ರೂ ತರಬೇತಿ ಪಡ್ಕೊಂಡಿದ್ರ, ಹೆಂಗೆ ಗೊತ್ತಾಯ್ತು? ನಾವು 83 ಒಂದ್ಸರಿ ರೇಷ್ಮೆ ಹಾಕಿದ್ವಿ, ಅವಾಗ ಇಲಾಖೆಯವರೇ ನಮ್ಮೂರಲ್ಲಿ ಒಂದು ರೇಷ್ಮೆ ಬಿತ್ತನೆ ಕೋಟೆ ಅಂತ ಮಾಡಿದ್ರು. ಅವಾಗ ರೇಷ್ಮೆ ಇಲಾಖೆರೇ ಮೊಟ್ಟೆ ಕೊಡೋರು, ಅವರು ನಮ್ಮ ಊರಿನರೇ ಇದ್ರು ಅಲ್ಲಿ. ಹಂಗಾಗಿ ಅವರು ಸಣ್ಣದು ದೊಡ್ಡದಕ್ಕೂ ಮೊದ್ಲಿಂದ ನಮ್ಗೆ ಹೇಳಕ್ ಬರೋರು, ಯಾಕಂದ್ರೆ ರೇಷ್ಮೆ ಎಲ್ಲ ಲಿಮಿಟ್ ಅವಾಗ ಏನೋ ಒಂದು 8-10 ತೋಟದವ್ರು ಮಾತ್ರ ಬೆಳೀತಿದ್ರು. ಅವಾಗ ಅವರೆಲ್ಲ ಬಂದು ಮಾಹಿತಿ ಕೊಡೋರು, ರೇಷ್ಮೆ ಇಲಾಖೆಯಿಂದ ನೇಮಿಸಿರೋರು, ಅವ್ರಿಗೆಲ್ಲ ತರಬೇತಿ ಇತ್ತು. ಅವಾಗ ಅವರೆಲ್ಲ ಬಂದು ನಮ್ಗೆ ಹೇಳೋರು. ಆ ಅನುಭವದ ಮೇಲೆ ನಾವೀಗ ಸುಮ್ಮನೆ ಅನುಭವದ ಮೇಲೆ ನಾವೀಗ ಕೆಲಸಗಾರರಿಗೆಲ್ಲ ಹೇಳಿ ಅದನ್ನ ಬೆಳೀತಾ ಇದೆ. 4 ಜ್ವರಕ್ಕೆ ಹೋಗ್ಬೇಕಾದ್ರೆ ಕೆಲಸ ಜಾಸ್ತಿ ಇರುತ್ತ, ಅವಾಗ ಏನಾದ್ರೂ ಕೆಲಸಗಾರರು ಸಾಕಷ್ಟು ಬೇಕಾಗುತ್ತಾ? 100 ಮಟ್ಟಿಗೆ ಇಬ್ಬರಾದ್ರೆ ಮೇಯಿಸಬಹುದು, 200 ಮಟ್ಟೆನೂ ಇಬ್ರು ಮೇಯಿಸಬಹುದು. ಸ್ವಲ್ಪ ಜಾಸ್ತಿ ಅಂದಾಗ ಮೇವು ತಂದು ಒಳಗೆ ಹಾಕ್ಬೇಕು, ಆಮೇಲೆ ಅದನ್ನ 1 ಗಂಟೆಯಲ್ಲಿ ಎಲ್ಲ ಕೆಲಸ ಮಾಡಬಹುದು 3-4 ಜನ. 300 ಮೊಟ್ಟೆ ಇದ್ರೆ 4-5 ಜನಕ್ಕೆ ಕೆಲಸ ಆಗುತ್ತೆ. ಈಗ ಹುಳುಗಳು ಬಂದ್ಮೇಲೆ ಇದನ್ನ ರೋಟರಿ ಚಂದ್ರಿಕೆಯಲ್ಲಿ ಮಾಡ್ತೀರಾ? ಏನೋ ಇವಾಗ ಮೊದ್ಲೆಲ್ಲ ಬಿದಿರು ಚಂದ್ರಿಕೆ ಉಪಯೋಗಿಸಿದ್ರು, ಅದರಲ್ಲೇ ಮೊದ್ಲು ಬಿದಿರು ಚಂದ್ರಿಕೆ ಇದ್ದು ಅದಾದ್ಮೇಲೆ ಒಂದೇ ಯೂನಿಫಾರ್ಮ್ ಸೈಜ್ ಬರಬೇಕು ಅಂದ್ರೆ ರೋಟರಿ ಪದ್ಧತಿ ಬಹಳ ಒಳ್ಳೇದು. ಆಮೇಲೆ ಗೂಡು ಗಲೀಜಾಗಲ್ಲ, ಅದಕ್ಕೆ ಸಪರೇಟ್ ಒಂದು ಮನೆ ಬೇಕು. ಹಂಗಾಗಿ ನಾವು ರೋಟರಿ ಪದ್ಧತಿಯಲ್ಲಿ ಮೇಯಿಸಿದ್ರೆ ಯೂನಿಫಾರ್ಮ್ ಸೈಜ್ ಬರುತ್ತೆ, ಪ್ರತಿ ಗೂಡುನು ಒಂದೇ ಸೈಜ್ನಲ್ಲಿ ಗುಣಮಟ್ಟ ಇರುತ್ತೆ, ಆಮೇಲೆ ಅಲ್ಲಿ ಮಾರ್ಕೆಟ್ ಅಲ್ಲಿನೂ ಒಳ್ಳೆ ಬೆಲೆ ಸಿಗುತ್ತೆ ಅದಕ್ಕೆ. ಇನ್ನು ತಾಂತ್ರಿಕತೆ ಅಂದ್ರೆ ಈಗ ಚಾಪೆ ಚಂದ್ರಿಕೆ ಅಂತ ಬಂದಿದಾವೆ, ಅವು ಜಿಗ್ಜಾಗ್ ಟೈಪ್ ಇರ್ತವೆ, ಅವನ್ನ ಈಗ ಹಾಸಿ ಹುಳ ಆರ್ಸೋದು ಇಲ್ಲ ಏನು ಇಲ್ಲ. ಅದು ಒಂದ್ ಸ್ವಲ್ಪ ಮಾರ್ಕೆಟಲ್ಲಿ ಈ ಚಾಪೆ ಚಂದ್ರಿಕೆ ಅಂದ್ರೆ ಒಂದ್ 10 ರೇಟ್ ರೋಟರಿ ಚಂದ್ರಿಕೆಯಿಂದ ಕಡಿಮೆ ರೇಟ್ಗೆ ಹೋಗುತ್ತೆ. ಒಂದೊಂದು ಚಂದ್ರಿಕೆಗೆ ಎಷ್ಟು ಹುಳ ಬಿಡಬೇಕಾಗುತ್ತೆ? ಅದು ಒಂದ್ ಸಿಸ್ಟಮ್ ಇದೆ ಸರ್, 10 ಪ್ಲೇಟ್ ನಿಂದ ಒಂದ್ ಚಂದ್ರಿಕೆ ಆಗುತ್ತೆ. ಹಂಗಾಗಿ ಒಂದ್ ಚಂದ್ರಿಕೆಯಲ್ಲಿ ನಾವು ಹುಳ ಎಲ್ಲಾ ಅವರೇಜ್ ಸುಮ್ನೆ ಅಂದಾಜಿಗೆ ಬಿಡ್ತೀವಿ, ಅವು 1-2 kg ವರೆಗೂ ತೂಕ ಬರುತ್ತೆ ಒಂದ್ ಚಂದ್ರಿಕೆಗೆ. ಮೊದ್ಲು ಈ ಚಂದ್ರಿಕೆಯಲ್ಲಿ 2 kg ಬಿಡ್ತಿದ್ವಿ ನಾವು, 2 kg ಬರೋದು ಒಂದ್ ಗೂಡು. 100 ಚಂದ್ರಿಕೆ ಆಯ್ತಪ್ಪ ಅಂದ್ರೆ 200 kg ಬೆಳೆ ಬಂತು ಅಂತ ಅಂದಾಜ್ ಕಟ್ತಿದ್ವಿ ನಾವು. ಆಮೇಲೆ ಈಗ ಏನಂದ್ರೆ ಈಗ ಗೂಡು ಎಣಿಸ್ತಾರೆ, 1 kg 500-600 ಒಳಗೆ ಅಷ್ಟು ಗೂಡು ಒಂದು ತೂಕ ಬಂತು ಅಂದ್ರೆ ಟಾಪ್ ಬೆಳೆ ಬಂದತೆ ಅಂತ ಲೆಕ್ಕ. ಈ ತರ ಗುಣಮಟ್ಟದ ಗೂಡನ್ನ ಬೆಳೆದಾಗ ಮಾರಾಟ ಏನ್ ಮಾಡ್ತಾರೆ? ಮಾರಾಟ ಈಗ ಶಿಡ್ಲಘಟ್ಟ ಇದೆ, ಚಿಂತಾಮಣಿ, ಆಮೇಲೆ ರಾಮನಗರ ದೊಡ್ಡ ಮಾರ್ಕೆಟ್ ರೇಷ್ಮೆಗೆ. ನೀವೆಲ್ಲ ಮಾರಾಟ ಮಾಡೋದು ರಾಮನಗರ? ರಾಮನಗರಕ್ಕೆ ನಾವು ಹೋಗೋದು. ಇಲ್ಲಿಂದ ರಾಮನಗರದವರೆಗೆ ತಗೊಂಡೋಗ್ಬೇಕಾರೆ ಗೂಡಿನ ಗುಣಮಟ್ಟ ಏನೋ ಕೆಡದಿಲ್ಲ? ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಮೆತ್ತಗಾಗುತ್ತೆ ಅಂತಾರೆ. ಈಗ ಬಸ್ ಇದೆ, ಆಟೋಗಳಿದಾವೆ, ಬೇಕಾದಂಗೆ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಚೆನ್ನಾಗಿದೆ. ಮೊದ್ಲು ಬಹಳ ಕಷ್ಟ ಇತ್ತು, ಲಾರಿಗಳಲ್ಲಿ ಅಲ್ಲಿ ಇಲ್ಲಿ ಹಾಕೊಂಡು ಹೋಗ್ಬೇಕಾಗಿತ್ತು. ಏನಂದ್ರೆ ಸಾಯಂಕಾಲ 6-7 ತುಂಬಿ ತಗೊಂಡೋದ್ರೆ 3-4 ಒಳಗೆ ನಾವು ಅಲ್ಲಿ ಜಾಲರಿ ಗಾರಿಡಿ ಅಕಸ್ಮಾತ್ ಸ್ವಲ್ಪ ಮೆತ್ತಗಾಯ್ತು ಇನ್ನೊಂದಾಯ್ತು ಅಂದ್ರೆ ಫ್ಯಾನ್ಗಳಾಕಿ ಒಣಗಿಸಿ ಸ್ವಲ್ಪ ಆರಿಸ್ಬಿಟ್ರೆ ಬೆಳಿಗ್ಗೆ ಅವ್ರು ಬಂದು ಟೆಂಡರ್ ಆಗೋವರೆಗೂ. ಈಗ ಟೆಂಡರ್ ಪದ್ಧತಿ ಬಹಳ ಮುಖ್ಯವಾಗಿ ಚೆನ್ನಾಗೈತೆ, ಆನ್ಲೈನ್ ಟೆಂಡರ್ ಆಗಿದೆ. ಮೊದ್ಲೆಲ್ಲ ಬಂದು ಅಲ್ಲಿ ಕೂಗರು 10-15 ಅಂತ, ಅಲ್ಲೆಲ್ಲ ಒಪ್ಪಂದಗಳು ಕೆಲವೆಲ್ಲ ಸ್ವಲ್ಪ ಮಾರುಕಟ್ಟೆ ಈಗ ಶಿಸ್ತಿನಲ್ಲಿ ನಡೀತಾ ಇದೆ. ಆನ್ಲೈನ್ ಟೆಂಡರ್ ಬಂದ್ಮೇಲೆ ಯಾರಿಗ್ಯಾರು ಬರೋದಿಲ್ಲ, ನೋಡ್ತಾರೆ ಗೂಡಿನ ಗುಣಮಟ್ಟ ನೋಡಿ ಅವ್ರಿಗೆ ಎಷ್ಟು ಬರುತ್ತೆ ಅಷ್ಟು ರೇಟ್ ಹಾಕ್ತಾರೆ. ಏನ್ ರೇಟ್ ಸಿಗ್ತಾ ಇದೆ ಸರ್? ಈಗ 600 ರೇಟ್ ಇತ್ತು. ನಾವು ಮೊಳಕಾಲ್ಮೂರು ಚಳ್ಳಕೆರೆ ಅಂದ್ರೆ ಪರವಾಗಿಲ್ಲ, ರೇಟು ಅಲ್ಲಿ ಚೆನ್ನಾಗಿ ಸಿಗುತ್ತೆ, ಗುಣಮಟ್ಟ ಇರುತ್ತೆ. ಆಮೇಲೆ ತಮಿಳ್ನಾಡಿಂದ ಬರುತ್ತೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಅವರೆಲ್ಲ ಏನ್ ಮಾಡ್ತಾರೆ ಸ್ವಲ್ಪ ಕ್ವಾಲಿಟಿ ಗೂಡು ತರೋದಿಲ್ಲ, ರೇಟು ಕಡಿಮೆ ಅವ್ರದ್ದು. ಆ ಮಟ್ಟಕ್ಕಿದೆ ಅಲ್ಲಿ ಮಾರುಕಟ್ಟೆ ಏರುಪೇರು, ಅದು ಎಲ್ಲರಿಗೂ ಸಹಜ. ಅದು ಒಂದ್ಸರಿ 350 ಆಗುತ್ತೆ, ಒಂದ್ಸರಿ 600 ಆಗುತ್ತೆ, ಅದೇನು ಲೆಕ್ಕ ಬರಲ್ಲ. ನಿಮ್ದು ಎಷ್ಟು ಇಳುವರಿ ಬರುತ್ತೆ? ನಮ್ದು ಈಗ ಆವರೇಜ್ 100 80-90 kg ಬರುತ್ತೆ. ಒಂದೊಂದು ಬೆಳೆ 100-100 ಬಂದಿದೆ, ಅದು ಆವರೇಜ್ ಲೆಕ್ಕ ಹಾಕ್ಬೇಕಲ್ಲ. ಪ್ರತಿ ಬೆಳೆನೂ ಹಿಂಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬೇಸಿಗೆಯಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಆಮೇಲೆ ನಾವು ಯಾರು RCC ಮನೆ ಕಟ್ಟಿ ಯಾರು ಹುಳ ಸಾಕ್ತಾ ಇಲ್ಲ, ರೈತರು ಯಾರು ಅಂತ ಶ್ರೀಮಂತರು ಇಲ್ಲ. ಶೀಟ್ ಹಾಕ್ತಾರೆ, ಶೀಟ್ಗೆ ಒಂದ್ ಸ್ವಲ್ಪ ತೆಂಗಿನ ಗರಿ ನೀರು ಬಿಟ್ಟು ಮಧ್ಯಾಹ್ನದ ಹೊತ್ತು ಸ್ವಲ್ಪ ಬಿಸಿಲಿಗೆ. ನಮ್ ಕಡೆ ಬಿಸಿಲೂ ಜಾಸ್ತಿ, ಬಿಸಿಲಿಗೆ ಮಾತ್ರ ಹೆಸರುವಾಸಿ ಆಗೈತೆ ನಮ್ಮ ಚಳ್ಳಕೆರೆ ಚಿತ್ರದುರ್ಗ ಮೊಳಕಾಲು. ಹಂಗಾಗಿ ಅಲ್ಲದೆ ನಮಗೆ ಆ ಬಿಸಿಲಿಗೆ ಒಂದು ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ, ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಇಳುವರಿ ಕಡಿಮೆ, ಚಳಿಗಾಲದಲ್ಲಿ ಚೆನ್ನಾಗಿ ಬರುತ್ತೆ. ವರ್ಷದಲ್ಲಿ ಎಷ್ಟು ಬೆಳೆ ತಾಣ್ತೀರಾ? 40 ದಿವಸಕ್ಕೆ ಒಂದು ಬೆಳೆ ಅಂದ್ರೆ 10 ಬೆಳೆ ಬೆಳಿಬಹುದು, ಆವರೇಜ್ ಅಂತೂ 8 ಬೆಳೆ ತಗೋಬಹುದು ವರ್ಷಕ್ಕೆ. 8 ಬೆಳೆ ಒಂದು ಇದರಿಂದ ತಗೋಬಹುದು, 40-50 ದಿವಸ. ಕೆಲವರು 6 ಬೆಳೆ ಬೆಳೀತಾರೆ. ನೀರಿನ ಲಭ್ಯತೆ, ನೀರು ಚೆನ್ನಾಗಿ ಬಂತು, ಮಳೆ ಚೆನ್ನಾಗಿ ನಡೀತು ಅಂದ್ರೆ ಹಿಂದಿಂದನೇ ಸೊಪ್ಪು ಬಂದ್ಬಿಡುತ್ತೆ, ಕಾಯಂಗಿಲ್ಲ. ಅದು ಸೊಪ್ಪು ಯಾವಾಗ 3-4 ಅಡಿ ಅಳತೆಗೆ ಬರುತ್ತೋ, ಒಂದು ಕಾಂಡದಲ್ಲಿ 10-12 ಸೊಪ್ಪು ಯಾವಾಗ ಕಾಣುತ್ತೋ ಅವಾಗ ಮರಿ ಹೇಳ್ತೀವಿ. 10-12 ದಿವಸದಲ್ಲಿ ಮರಿ ಬರುತ್ತೆ, ಮೇಯಿಸ್ಬಿಡ್ತೀವಿ. ಒಂದು ಬೆಳೆಗೆ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ, ನಿವ್ವಳ ಆದಾಯ ಎಷ್ಟು ಬರುತ್ತೆ? ಈಗ ಬೆಳೆ ಖರ್ಚು ಅಂದ್ರೆ ಈಗ ದನದ ಗೊಬ್ಬರದ್ದು, ಬೇಸಾಯದ್ದು, ನಿರ್ವಹಣದ್ದು. ನಾವು 200 ಮೊಟ್ಟೆ ಇಟ್ಟಿದೀವಿ ಅಂದ್ರೆ ಕಮ್ಮಿ ಅಂದ್ರೂ 180-200 ಕೆಜಿನೇ ಬೆಳೆದಿದ್ವಿ ನಾವು, 180 ಕೆಜಿ. ಆಮೇಲೆ ನಿರ್ವಹಣೆ ಅಂದ್ರೆ ಡೈಲಿ ಇಬ್ರು ಬೇಕು, ಪ್ರತಿದಿನ 1 ತಿಂಗಳು ಕೆಲಸ ಇರುತ್ತೆ ಅದಕ್ಕೆ. ಮೊಟ್ಟೆ ನಮ್ಮ ಹತ್ರ ಬರೋದಕ್ಕಿಂತ ಮುಂಚೆಯಿಂದನು ಮಾರೋವರೆಗೂ ಪ್ರತಿದಿನ ಇಬ್ರು ಬೇಕೇ ಬೇಕು. 4 ಜನ ಆದ್ಮೇಲೆ ಪ್ರತಿದಿನ 5 ಜನ ಬೇಕು. ಒಂದು 200 ಮೊಟ್ಟೆಗೆ ಒಂದು 10,000 ರೂಪಾಯಿ ಮೊಟ್ಟೆದು ಸೇರಿ ಒಂದು 10,000 ರೂಪಾಯಿ ಕೂಲಿ ಆಗುತ್ತೆ. ಒಂದು 5,000 ರೂಪಾಯಿ ಬೇಸಾಯ ಮಾಡೋ ಖರ್ಚು. ನಾವು ಬಾಡಿಗೆ ಇಡಿಸಿದ್ರು ಸ್ವಂತ ಇರೋರಿಗೆ ಅದು ಉಳಿತಾಯ ಆಗುತ್ತೆ, ಸ್ವಂತ ಎತ್ತು ದನ ಇದ್ದರಿಗೆ ಅದು ಉಳಿತಾಯ ಆಗುತ್ತೆ. ಈಗ ನಾವು ಕೊಟ್ಟಿಗೆ ಗೊಬ್ಬರ ಕೊಂಡ್ಕೋಬೇಕು, ಸ್ವಂತ ಇದ್ದರೆ ಏನು ಕೊಂಡ್ಕೊಳಲ್ಲ. ಹಂಗೆ ಅದರದ್ದೆಲ್ಲ ಸೇರಿದ್ರೆ ಒಂದು 500 ರೂಪಾಯಿ ರೇಟ್ ಸಿಕ್ಕರೆ 180 ಕೆಜಿಗೆ 90,000 ರೂಪಾಯಿ ದುಡ್ಡಾಗುತ್ತೆ. 10-20,000 ರೂಪಾಯಿ ಖರ್ಚು ಹೋದ್ರೂ ಒಳ್ಳೆ ಲಾಭ. ಸರ್ಕಾರಿ ನೌಕರು ತಗೊಂಡಂಗ ತಗೋಬಹುದು ಮನಸ್ಸು ಮಾಡಿದ್ರೆ. ಈಗ 10 ಬೆಳೆ ಬೆಳೆಯವರೆಗೆ 8 ಬೆಳ್ಕೊಂತೀವಿ ನಾವು, ಅಂದ್ಕೊ 8 ಬೆಳೆದ್ರು ಏನ್ ಲಾಸ್ ಇಲ್ಲ. ಆಸಕ್ತಿಯಿಂದ ಶ್ರದ್ಧೆಯಿಂದನೇ ಮಾಡ್ಬೇಕು, ಯಾವ್ದು ನೆಗ್ಲೆಕ್ಟ್ ಮಾಡಂಗಿಲ್ಲ. ನೆಗ್ಲೆಕ್ಟ್ ಮಾಡಿದ್ರೆ ಎಲ್ಲ ಬೆಳೆ, ಯಾಕಂದ್ರೆ ಇದು ಹುಳ ಸರ್. ಇವತ್ತು ಹುಟ್ಟಿ ಕೋಶಾವಸ್ಥೆಗೆ ಹೋಗಷ್ಟೊತ್ತಿಗೆ ಮುಂದಿನ ತಿಂಗಳು 17ಕ್ಕೆ ಮಾರ್ಕೆಟ್ ಅಲ್ಲಿ ಅದನ್ನ ನಾವು ಎಷ್ಟು ಜಾಗ್ರತೆಯಿಂದ ನೋಡ್ಕೊಂತೀವಿ. ಯಾಕಂದ್ರೆ ಇವತ್ತಿನ ವಾತಾವರಣ ಇವತ್ತು ಫುಲ್ ಬಿಸಿಲಿರುತ್ತೆ, ಅವಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಒಂದ್ ದಿವಸ ಫುಲ್ ಚಳಿ ಬಂದ್ಬಿಡುತ್ತೆ, ಅವಾಗ ನಿರ್ವಹಣೆ ಹೆಂಗ್ ಮಾಡ್ಬೇಕು, ಮನೇನ ಹೆಂಗ್ ಬೆಚ್ಚಗಿಟ್ಕೋಬೇಕು, ಗಾಳಿ ಆಡಕ್ ಏನ್ ಮಾಡ್ಬೇಕು, ಇದು ಎಲ್ಲರಿಗೂ ಗೊತ್ತಾಗಂತದೆ. ಸ್ವಲ್ಪ ನಾವು ಮನಸ್ಸು ಮಾಡ್ಬೇಕು. ಈಗ ರಾತ್ರಿ ಹೋಗಿ ಏನ್ ಕಿಟಕಿ ಹಾಕ್ತಿ ಬಿಡ ಇರ್ತದೆ, ಇನ್ನೇನು ಹೋಗೋದು ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಆಗಲ್ಲ. ಮಳೆ ಬಂತು ಈಗ ಮಗ್ಲೆಲ್ಲ ಬಿಸಿಲೊಡಿತದೆ, ಸಾಯಂಕಾಲಕ್ಕೆ ಮಳೆ ಮಾಡಾಗಿ ಮಳೆ ಬಂದ್ಬಿಡ್ತದೆ. ಅಂತ ಟೈಮಲ್ಲಿ ಹುಳ ಇದ್ದಾಗ ಉಷ್ಣಾಂಶ ಜಾಸ್ತಿ ಆದಾಗ ನಾವು ಅಷ್ಟತ್ನಾಗ ಹೋಗಿ ಕಿಟಕಿಯನ್ನು ತೆಗಿಬೇಕು, ಇಲ್ಲ ಕಿಟಕಿಯನ್ನಾದ್ರೂ ಹಾಕ್ಬೇಕು. ಆಯಾ ಸಮಯದಲ್ಲಿ ಏನೇ, ಯಾಕಂದ್ರೆ ಇದು 1 ತಿಂಗಳಲ್ಲೇ ಹುಟ್ಟಿ ಸಾಯಂತದ್ದು. ಈಗ 3 ತಿಂಗಳು ಬೆಳೆ ಆದ್ರೆ ನಾವು ರಾಗಿ ಜೋಳಕ್ಕೆ ಏನಾದಕ್ಕೆ ಎಲ್ಲದಕ್ಕೂ ಶಕ್ತಿ ಇರುತ್ತೆ ಅದನ್ನ ತಟ್ಕೊಳ್ಳೋದು. ಇದು ಬಹಳ ಸೂಕ್ಷ್ಮ ಅದ ಹೈಬ್ರಿಡ್ ತಳಿನೇ ಇದ್ರಲ್ಲೂ. ನಾವು ಬೈವೋಲ್ಟಿನ್ ಅಂತ ಮೇಯಿಸ್ತೀವಲ್ಲ, ಇದನ್ನು ಬಹಳ ಸೂಕ್ಷ್ಮವಾದ ಮರಿನೇ. ಸಣ್ಣ ರೋಗ ಬಂತು ಅಂದ್ರೆ ಬೆಳೆನೇ ಹಾಳಾಗುತ್ತೆ, ನಿಗಾ ವಹಿಸ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಯಾವ ಬೆಳೆನಾದ್ರೂ ಲಾಸ್ ಆಗಿದ್ರುಂಟ? ಒಂದೇ ಒಂದ್ಸರಿ ಮರಿ ಫಾಲ್ಟ್ ಆಗಿ ಲಾಸ್ ಆಗಿತ್ತು ನಮಗೆ. ಮರಿ ಚಾಕಿ ಸೆಂಟ್ರಲ್ಲಿ ಮರಿ ಕೊಡ್ಬೇಕಾರೇನೆ ಅವರೇ ರೋಗಾಣು ಇರ್ತಕ್ಕಂಥ ಮರಿ ಕೊಟ್ಟು. ಅಂತ ಟೈಮಲ್ಲಿ ಒಂದ್ಸರಿ 2 ಸರಿ ಆಗಿದೆ ಅನುಭವ ಆಗಿದೆ. ಯಾಕಾಯ್ತು ಅಂತ ಅನ್ನೋದಕ್ಕಿಂತ ಅನುಭವನೂ ಆಗಿದೆ. ಯಾಕೆಂದ್ರೆ ಈಗ ಒಂದ್ಸರಿ ಬೆಳೆ ಕೆಟ್ಟರೆ ಈಗ ಮತ್ತೆ ತಿಂಗಳಲ್ಲಿ ಇಡಬೇಕು, 1 ತಿಂಗಳಲ್ಲೇ ನಾವು ಬೇಕಾದ್ರೆ ಪಿಕಪ್ ಮಾಡ್ಕೋಬಹುದು. ಈಗ ರಾಗಿ ಜೋಳ ಬೇರೆ ಅಂದ್ರೆ ವರ್ಷಕ್ಕೆ 2 ಬೆಳೆ, ಹಿಂಗಾರು ಒಂದ್ಸರಿ ಮುಂಗಾರು ಒಂದ್ಸರಿ. ಇದು ಹಂಗಿಲ್ಲ, 6-8 ಬೆಳೆವರೆಗೂ ಬೆಳ್ಕೋಬಹುದು. ಒಂದು ಬೆಳೆ ಕೆಟ್ಟೋದ್ರು ಇನ್ನೊಂದು ಬೆಳೆ ಕೈ ಹಿಡುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಎಲ್ಲ ರೈತರು ಮಾಡಬೇಕು. ರೇಷ್ಮೆ ಬೆಳೆ ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆ ಸದ್ಯಕ್ಕೆ, ಇದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ಅಂತ ನಮ್ಮ ಅನಿಸಿಕೆ. ಇದರಲ್ಲಿ ನಿಮಗೆ ಪ್ರಶಸ್ತಿನೂ ಬಂತು ಅಂತ ಅಂದ್ರು, ಏನಕ್ಕೆ ಬಂತು? ಹೆಚ್ಚಿನ ಇಳುವರಿ ಮತ್ತೆ ಮಾರ್ಕೆಟ್ ಅಲ್ಲಿ ಗೂಡು ಗರಿಷ್ಠ ಮಟ್ಟದಲ್ಲಿ ಮಾರ್ಕೆಟ್ ರೇಟ್ ಸಿಕ್ಕಿರೋದ್ರಿಂದ ನಮಗೆ ನಮಗಿಂತ ಉನ್ನತವಾಗಿ ತೆಗೆದಿರೋರು ಇದಾರೆ, ಮೊದ್ಲೆಲ್ಲ ಮಾಡಿದ್ದಾರೆ. ಬಟ್ ಅದು ಸೀಮಿತ ಅಂದ್ರೆ ಹೆಂಗೆ ಅವರು ಸರ್ಕಾರದವರು ಇಲಾಖೆ ಹೆಂಗೆ ಅಂದ್ರೆ ಎಷ್ಟು ವಿಸ್ತೀರ್ಣದಲ್ಲಿ ಎಷ್ಟು ಮೊಟ್ಟೆಗೆ ಎಷ್ಟು ಗುಣಮಟ್ಟದ ಗೂಡು, ಈ ಮೂರೂ ಟ್ಯಾಲಿ ಮಾಡಿ ಬೆಳೆಗಾರರಿಗೆ ಪ್ರಶಸ್ತಿ ಕೊಡೋದು. ಒಂದ್ ಬೆಳೆ ಚೆನ್ನಾಗಿ ಬೆಳೆದಿದ್ದು ಒಂದ್ ಬೆಳೆ ಕೆಟ್ಟೋಗಿದ್ದು ಲೆಕ್ಕ ಬರಲ್ಲ, ಆವರೇಜ್ ತೆಗಿತಾರೆ. ಒಂದ್ ವರ್ಷದಲ್ಲಿ ಈ ವಿಸ್ತೀರ್ಣದಲ್ಲಿ ಇಷ್ಟು ಗುಣಮಟ್ಟದ ರೇಟ್ ನಲ್ಲಿ ಇಳುವರಿ ಎಷ್ಟು ತೆಗೆದ್ರು ಅನ್ನೋದು ನೋಡಿ ಬಹುಮಾನ ಕೊಟ್ಟಿದ್ದಾರೆ. ಯಾವ ವರ್ಷ ಬಂತು? 17ರಲ್ಲಿ ತಗೊಂಡಿದ್ದಾರೆ. ಏನ್ ಅನ್ನಿಸ್ತು ಪ್ರಶಸ್ತಿ ಬಂದ? ಸಂತೋಷ ಆಯ್ತು, ಮಾಡಿದಕ್ಕೆ ಪ್ರತಿಫಲ ಸಿಕ್ತು ಅಲ್ಲ, ಜನ ಗುರುತಿಸೋದ್ ಮುಖ್ಯ ಅಲ್ಲ, ನಮಗೆ ಸಂತೋಷ ಆಯ್ತಲ್ಲ ಮಾನಸಿಕವಾಗಿ. ಈಗ ರೈತರೆಲ್ಲ ಚೆನ್ನಾಗಿ ಬೆಳಿತೀರಾ ಏನು ಹೆಂಗೆ, ನಮ್ಮನ್ನ ಯಾರಾದ್ರೂ ಕೇಳಿದ್ರೆ ನಮಗೆ ಏನಾದ್ರೂ ಅದ್ರ ಬಗ್ಗೆ ಹೇಳಕ್ಕೆ ಸಂತೋಷ ಆಗುತ್ತೆ. ಎಲ್ಲರೂ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು, ನಾವೆಲ್ಲ ಸೋಮಾರಿಗಳಾಗಿ ಸುಮ್ಮನೆ ಹೇಳೋದೆಲ್ಲ ರೈತರೆಲ್ಲ ಸಾಮಾನ್ಯ. ಅದು ನಮ್ಗೆ ನೀರಿಲ್ಲ, ಕರೆಂಟ್ ಇಲ್ಲ, ಯಾವ್ದ್ ಬೆಳಿತೀವಿ ಬಿಡ, ಬೆಳೆದ್ರೆ ಏನ್ ರೇಟ್ ಸಿಗಂಗಿಲ್ಲ, ಏನೂ ಇಲ್ಲ, ನಾವು ಬೆಳೆದಾಗ ಎಲ್ಲ ರೇಟ್ ಕಮ್ಮಿ ಆಗುತ್ತೆ ಅಂತ ಒಂದ್ ಸ್ವಲ್ಪ ನಿರುತ್ಸಾಹದಲ್ಲಿ ಇದಾರೆ. ದುಡ್ಡಿರೋರ್ ಮಾತ್ರ ವ್ಯವಸಾಯ ಮಾಡ್ಬೇಕು ಅನ್ನೋ ಸ್ಥಿತಿ ಬಂದತಿ. ಈ ತರ ಬಹುಮಾನ ಬಂದದ್ದು ನಿಮ್ಗೆ ಇನ್ನು ಮುಂದೆ ಬೆಳಿಬೇಕಂತ ಆಸಕ್ತಿ? ಆ ಆಸಕ್ತಿ ಇರೋದಕ್ಕೆ ಮೊನ್ನೆ ಮಳೆ ಬಂದಿರೋದಕ್ಕೆ ಇನ್ನೂ ಒಂದು 2 ಎಕ್ಟೇರ್ ಜಚ್ಚಿಗೆ ಹಾಕಿ ಇದನ್ನೇ ಒಂದು ಉದ್ಯಮವನ್ನಾಗಿ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಬೆಳೆದತ್ತೆ. ಈಗ ಸಾಕಷ್ಟು ಬೆಳೆಗಳಿದ್ದಾವೆ, ಇನ್ನು ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳು ಬೆಳಿಬೇಕಪ್ಪ, ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಮೂಸಂಬಿ, ಈ ತರ ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ? ಆಸಕ್ತಿ ಬಂತು, ಎಲ್ಲದಕ್ಕೂ ಆಸಕ್ತಿ ಇದೆ, ಬಟ್ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ಈಗ ಕೋಳಿ ಮೊಟ್ಟೆನ ಬೋರ್ಡ್ ಇದೆ, ನ್ಯಾಷನಲ್ ಎಗ್ ಬೋರ್ಡ್ ಅಂತ ಇದೆ ಕೋಳಿ ಮೊಟ್ಟೆಯಲ್ಲಿ. ಆಮೇಲೆ ಹಾಲಿದೆ ಅಲ್ರಿ, ಬೆಳಿಗ್ಗೆ ಕರೆದ್ರೆ 2 ಗಂಟೆ ಕೆಟ್ಟೋಗುತ್ತೆ, ಅದಕ್ಕೊಂದು ಮಾರ್ಕೆಟ್ ಇದೆ. ಯಾರೋ ಬಂದು ಸೊಸೈಟಿಯಿಂದ ತಗೊಂಡೋಗ್ತಾರೆ, ಸರ್ಕಾರದಿಂದ ನಮ್ಗೆ ಇಷ್ಟು ಅಂತ ಕೊಡ್ತಾರೆ. ಇದಕ್ಕೆ ವ್ಯವಸ್ಥಿತವಾದ ಮಾರ್ಕೆಟ್ ಐತೆ. ಈಗ ಇಲ್ಲಿ ಬಂದ್ರೆ ದಲ್ಲಾಳರಿಗೆ ಕೊಡಬೇಕು, ಇಲ್ಲಿ ದಲ್ಲಾಳಿ ವ್ಯವಸ್ಥೆ ಇಲ್ಲ. ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ನಾವೀಗ ದಾಳಿಂಬೆ ಬೆಳಿತೀವಿ, ಯಾಕೆ ಬೆಳಿಬೇಕು ದಾಳಿಂಬ್ರೆನ ಅಷ್ಟೆಲ್ಲ ಕಷ್ಟಪಟ್ಟು? ಬಾಳೆನೂ ಅಷ್ಟೇ, ಯಾವುದೇ ಬೆಳೆ ಅಡಿಕೆ ತೆಂಗು ರೈತರ ಹತ್ರ ಇರೋವರೆಗೂ ಕಮ್ಮಿ ಇರುತ್ತೆ, ಅದು ದಲ್ಲಾಳರ ಹತ್ರ ಓದೇಟ್ಗೆ ವರ್ತಕರ ಹತ್ರ ಓದೇಟ್ಗೆ ಅದು ರೇಟ್ ಆಗುತ್ತೆ. ಯಾವುದೇ ಬೆಳೆ ಬೆಳೆದ್ರೂ ಒಂದು ಸೂಕ್ತವಾದ ಮಾರುಕಟ್ಟೆ ಇದ್ರೆ ಮಾತ್ರ ಅಂತ ಬೆಳೆ ಬೆಳೆದ್ರೆ ನಾವು ಲಾಭದಾಯಕವಾಗಿ ನಾವು ಹೋಗ್ಬೋದು. ಈಗ ಹಣ್ಣು ತರಕಾರಿ, ಈಗ ಟೊಮೆಟೊ ಒಂದ್ಸರಿ 80 ರೂಪಾಯಿ ಆಗುತ್ತೆ, ಒಂದ್ಸರಿ 8 ರೂಪಾಯಿ ಆಗುತ್ತೆ. ಅದು ಒಬ್ರಿಗೆ ಸಿಗುತ್ತೆ ಒಬ್ರಿಗೆ ಸಿಗಲ್ಲ. ನಮಗೆ ಬೇಕಾಗಿರೋದು ನೀರು, ಮಾರುಕಟ್ಟೆ ರೇಟ್. ಈ ಒಂದು ರೈತರಿಗೆ ಸಿಕ್ತರೆ ಅವನಷ್ಟು ಪುಣ್ಯವಂತ ಯಾರು ಇಲ್ಲ. ರೇಟ್ ಸಿಗ್ಬೇಕು ಫಸ್ಟ್, ಆಮೇಲೆ ಬೆಳೆ ಚೆನ್ನಾಗಿ ಬಂದ್ರೆ ರೇಟ್ ಸಿಗುತ್ತೆ. ರೇಟ್ ಸಿಕ್ಕಿಟ್ಗೆ ನಾವು ಸಂತೋಷವಾಗಿರ್ತೀವಿ. ಮಾರ್ಕೆಟಲ್ಲಿ ರೇಟ್ ಸಿಕ್ಕಿಲ್ಲ ಅಂದ್ರೆ ರೈತ ನಿರುತ್ಸಾಹ ಬಂದ್ಬಿಡ್ತಾನೆ. ಯಾವ್ದು ಬೆಳೆ ಮಾಡದೆ ಬೇಡಬೇಡ, ಏನ್ ಬೆಳೆದ್ರು ತಿಪ್ಪೆಗೆ ಬಿಸಾಕ್ಬಿಟ್ಟಿದೀವಿ ಅನ್ನೋ ಒಂದು ನಿರುತ್ಸಾಹ ಬರುತ್ತೆ, ಯಾರಿಗೂ ಇಂಟ್ರೆಸ್ಟ್ ಬರಲ್ಲ. ರೇಷ್ಮೆದು ಅಂದ್ರೆ ಒಂದು ಸೂಕ್ತವಾದ ಮಾರುಕಟ್ಟೆ ಐತೆ, ಒಂದು ಬೆಂಬಲ ಬೆಲೆ ಕೊಡೋಂತ ವ್ಯವಸ್ಥೆ ಐತೆ. ಹಂಗಾಗಿ ಇದನ್ನೇ ಬೆಳೆದ್ರೆ ನಮ್ಗೆ ಅನುಕೂಲ ಆಗ್ಬಹುದು. ಆಮೇಲೆ ಪ್ರತಿ ತಿಂಗಳು ಬೆಳೆ ಸರ್ ಇದು. ಈಗ ನಾವೇನೇ ಬೆಳೆದ್ರು 3 ತಿಂಗಳು ಕಾಯ್ಬೇಕು, 3 ತಿಂಗಳಾದ್ಮೇಲೆ ಮತ್ತೆ 1 ತಿಂಗಳು ಬರುತ್ತೆ, ಮತ್ತೆ ಕೆಡಿಸಿ ಮತ್ತೆ ಉಳುಮೆ ಮಾಡಿ ಮಾಡ್ಬೇಕು. ಇದು ಪ್ರತಿ ತಿಂಗಳೂ ಇರುತ್ತೆ. ಸಾಕಷ್ಟು ಜನ ಯುವಕರು ಈಗೆಲ್ಲ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿ ಅಂತ ಹಿಂದೆ ಸರಿತಾರೆ. ನೀವು ಇನ್ನೂ ಈ ಆಸಕ್ತಿಯಿಂದ ಈ ಕೃಷಿ ಬದುಕು ಮಾಡ್ತಾ ಇದಾರ, ಈಗಿನ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಇಷ್ಟು ದಿವಸ ಹೆಂಗಿತ್ತು ಸರ್ ಅಂದ್ರೆ, ಮಕ್ಕಳನ್ನ ಓದ್ಸಕ್ಕೆ ಕಾನ್ವೆಂಟ್ ಕಳಿಸ್ತಿರ್ಲಿಲ್ಲ, ಮನೇಲಿ ಇಟ್ಕೊಳೋರು, ಹಳ್ಳಿಯಲ್ಲಿ ಇಟ್ಕೊಳೋರು. ಬೆಳಿಗ್ಗೆ ಸಾಯಂಕಾಲ ಹಳ್ಳಿ ತೋಟ ಅದೆಲ್ಲ ತೋರಿಸಿದ್ರೆ ಅದ್ರ ಬಗ್ಗೆ ಅವ್ನಿಗೆ ಇಂಟ್ರೆಸ್ಟ್ ಇರ್ತಿತ್ತು. ಈಗೆಲ್ಲ ಏನ್ ಮಾಡ್ತಾರೆ, ಕಾನ್ವೆಂಟ್ಗೆ ಸೇರಿಸ್ತಾರೆ, ಅವನ ಕೃಷಿನೇ ನೋಡಿರಲ್ಲ. ಅವನು ಎಲ್ಲ ಏನು ತಿಳಿದಲೇನೆ ಬಂದು ವ್ಯವಸಾಯ ಮಾಡಕ್ ಹೋದಾಗ ಲಾಸ್ ಆಗುತ್ತೆ. ಅನುಭವ ಇದ್ದರೆ ಮಾಡಿದ್ರು ಇವತ್ತು ವ್ಯವಸಾಯ ಲಾಸ್ನಲ್ಲಿ ನಡೀತೈತೆ. ಅಂಥದ್ದು ಅನುಭವ ಇಲ್ದನ್ ಬಂದು ಪುಸ್ತಕ ನೋಡ್ಕೊಂಡು ಅಡಿಗೆ ಮಾಡಿದಂಗೆ ಆಗ್ತದೆ. ಹಂಗಾಗಿ ಈಗ ನೀವು ನಾವು ಅದರಲ್ಲಿ ತೊಡಗಿಸ್ಕೋಬೇಕು. ನಾವು ಇಂಟ್ರೆಸ್ಟಲ್ಲಿ ನಾವು ಬಂದು ರಜೆ ಇರುತ್ತೆ ಅವಾಗ ಬಂದಾಗ ಏನು ಮಾಡ್ತಾರೆ, ಇವರೇನು ಬೆಳಿತಾರೆ, ನಮ್ಮ ಮಕ್ಕಳನ್ನ ಬೆಳೆದಿರ ಎಲ್ಲರನ್ನ ಕೃಷಿಯಲ್ಲಿ ತೊಡಗಿಸೋಂತ ವ್ಯವಸ್ಥೆ ಮಾಡಬೇಕು. ಇವತ್ತು ರುಡ್ ಶೆಟ್ನರ್ ಗುಡಿ ಕೈಗಾರಿಕೆ ಮಾಡ್ತಾರೆ, ಮಂಜುನಾಥ್ ಸಂಸ್ಥೆಯವರು ಹೈನುಗಾರಿಕೆಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ. ನಮಗೆ ಪ್ರೋತ್ಸಾಹ ಕೊಡೋದು ಒಂದೇ ಮುಖ್ಯ ಅಲ್ಲ, ನಮ್ಮನ್ನ ತರಬೇತಿಗೆ ಹಚ್ಚಬೇಕು. ನಮ್ಮ ಮಕ್ಕಳನ್ನ ನಾವು ಈಗ ರೈತ ಮಕ್ಕಳು ಕೂಲಿಕಾರನ್ನ ಅದರಲ್ಲಿ ಒಂದು ಅನುಭವ, ಈಗ ನೀನು ಇಂಥದ್ನೇ ಮಾಡಪ್ಪ, ನೀನು ಈ ತೋಟಗಾರಿಕೆ ಬೆಳೆ ಕೃಷಿ ತರಬೇತಿ ತಗೋಬಾ. ಪ್ರಧಾನ ದೇಶ, ಕೃಷಿ ಪ್ರಧಾನ ದೇಶದಲ್ಲೇನೆ ನಾವು ಅದ್ರಿಗೆ ಎಜುಕೇಶನ್ ಕೊಡ್ತಾ ಇಲ್ವಲ್ಲ. ಬರೀ ಅನುಭವ ಒಂದೇ ಆದ್ರೆ ಅಲ್ಲಿ ಅಷ್ಟೊಂದು ಅನುಭವ ಇರೋರು ಎಷ್ಟು ಜನ ಸಿಗ್ಬೋದು ನಮಗೆ? ನಾವು ನಮ್ಮ ಮಕ್ಕಳನ್ನ ಎಷ್ಟು ಜನ ನಾವು ಅದನ್ನು ತೊಡಗಿಸ್ಕೊಂತೀವಿ? ಇರೋದು ಮಗಪ್ಪ ಇಬ್ಬ ಮಗ ಓದ್ಲಿ ಬಿಡ, ಈ ಕಷ್ಟನೇ ಬೇಡ ಅಂತ ಎಲ್ಲ ಓದಕ್ಕೆ ಕಳಿಸಿದ್ರೆ ಕೃಷಿ ಮಾಡೋರು ಯಾರು? ಇವತ್ತು ಅದಕ್ಕೆ ಯಂತ್ರಗಳೆಲ್ಲ ಬಂದಿದ್ದಾವೆ, ಕೃಷಿ ಯಂತ್ರಗಳೆಲ್ಲ ಬಂದ್ರೂ ಇವತ್ತು ವ್ಯವಸಾಯ ಮಾಡಕ್ ಆಗ್ತಾ ಇಲ್ಲ. ಸಿಬ್ಬಂದಿ ಕೊರತೆ ಬಹಳ ಐತೆ, ಲೇಬರ್ ಕೊರತೆ ಅಂತೀವಲ್ಲ ಅದು ಬಹಳ ಐತೆ. ಅದನ್ನ ಮಾಡಕ್ ಯಾರು ಇಂಟ್ರೆಸ್ಟ್ ಇಲ್ಲ. ಟೌನಿಗೆ ಬರ್ತಾರೆ ಬೇಕಾದ್ರೆ ಕೂಲಿ ಕೆಲಸ ಮಾಡ್ತೀವಪ್ಪ, ಇಲ್ಲಿ ಹಳ್ಳಿ ಕೆಲಸ ಮಾಡಕ್ ಯಾರು ಬರ್ತಾ ಇಲ್ಲ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗೆ ಒಬ್ಬನೇ ಮಗ, ಅವನ್ನ ಇಲ್ಲೇ ಓದಿಸ್ತಿದೀವಿ. ಮಗನ ಕೃಷಿ ಬದುಕಿ ತರ ಉದ್ದೇಶ ಏನಿಲ್ಲ ಇದೆ ನೋಡ, ಇನ್ನ ಸ್ವಲ್ಪ ದಿವಸ ನಮ್ಮ ಅನುಭವ ಎಲ್ಲ ಅವನಿಗೆ ದಾರಿ ಏರಿಯನ್ನ ನೋಡ, ಆಮೇಲೆ ನೋಡೋಣ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಿದ್ದೀವಿ. ಸಂತೋಷವಾಗಿದ್ದೀವಿ, ಈಗ ಸಂತೋಷವಾಗಿದ್ದೀವಿ. ಇದನ್ನ ಎಲ್ಲರಿಗೂ ನಾವು ಬಹಳ ಜನ ರೈತರಿಗೂ ನಾವು ಅದನ್ನೇ ಹೇಳ್ತೀವಿ, ರೇಷ್ಮೆನೇ ಬೆಳೀರಿ ಅಂತ. ಯಾಕೆ ನಾವು ಪ್ರೋತ್ಸಾಹ ಕೊಡಬೇಕು ಅಂದ್ರೆ ಇದರಲ್ಲಿ ಲಾಭದಾಯಕವಾಗಿ ಮಾಡ್ಕೋಬಹುದು, ತಿದ್ಕೊಳಕ್ ಅವಕಾಶ ಇದೆ. ಏನಂದ್ರೆ ಸ್ವಲ್ಪ ನಿಗಾ ವಹಿಸಿ ಇಂಟ್ರೆಸ್ಟ್ ಆಗೇ ಮಾಡ್ಬೇಕು, ಯಾವ್ದನ್ನು ನೆಗ್ಲೆಕ್ಟ್ ಮಾಡಂಗಿಲ್ಲ. ಮೇನ್ ಏನ್ ಸರ್, ಮೊದ್ಲ ಹೆಂಗಿತ್ತು ಅಂದ್ರೆ ಬೀಜ ಚೆನ್ನಾಗಿತ್ತು ಅಂದ್ರೆ ಬೆಳೆ ಚೆನ್ನಾಗಿ ಬರ್ತದೆ ಅಂತ ಇತ್ತು. ಈಗ ನಾವು ಒಳ್ಳೆ ಹುಳ ತರಬೇಕು, ಒಳ್ಳೆ ಸೊಪ್ಪು ಮೇಯಿಸಿಕೊಟ್ರೆ ಒಳ್ಳೆ ಬೆಳೆ ತೆಗಿಬಹುದು, ಮಾರುಕಟ್ಟೆಲಿ ಒಳ್ಳೆ ರೇಟು ಸಿಗುತ್ತೆ, ನಮಗೂ ಒಂದಿಷ್ಟು ಕಾಸಾಗುತ್ತೆ. ರೇಷ್ಮೆ ಬೆಳೆ ಅಂತ ರೈತರು ನಿಮ್ ಸಂಪರ್ಕ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು? ಫೋನ್ ನಲ್ಲೇ ಮಾಡ್ತಾರೆ, ನಮ್ ತೋಟಕ್ಕೆ ಬಂದು ಯಾರಾದ್ರೂ ನೋಡ್ಕೊಂಡು ಹೋಗೋರು ನೋಡ್ಕೊಂಡು ಹೋಗಿದಾರೆ, ನಮ್ಮನ್ನ ಫೋನ್ ನಲ್ಲಿ ಹೆಂಗೆ ಏನು ಅಂತ ಕೇಳ್ತಾರೆ. ಬಹಳ ಜನ ಈಗೆಲ್ಲ ಬುದ್ಧಿವಂತರು ಇದಾರೆ ರೈತರು, ಮೊದ್ಲಿದ್ದಷ್ಟು ಯಾರು ತೀರಾ ಏನು ಗೊತ್ತಿಲ್ಲಪ್ಪ ಅನ್ನೋರು ಯಾರು ಇಲ್ಲ. ನೋಡಿ ತಿಳಿಯಂತ ರೈತರು ಬಹಳ ಇದಾರೆ, ಕೇಳಿ ತಿಳ್ಕೊಂಡವ್ರು ಇದಾರೆ. ನಾವು ಮೊದಲು ಹನುಮಂತ್ ರೆಡ್ಡಿ ಅಂತ ನಾವು ಪ್ರತಿಯೊಂದ್ ಸರಿನೂ ಈ ಪದ್ಧತಿ ಬಂದ್ಮೇಲೆ, ನಾವು ರೆಂಬೆ ಪದ್ಧತಿ ಬಂದ್ಮೇಲೆ ಮೇಯಿಸಿರ್ಲಿಲ್ಲ, ಮೊದಲು ತಟ್ಟೆ ಪದ್ಧತಿಯಲ್ಲಿ ಮೇಯಿಸಿದ್ವಿ. ರೆಂಬೆ ಪದ್ಧತಿ ಬಂದ್ಮೇಲೆ ನಾವು ಹನುಮಂತ್ ರೆಡ್ಡಿ ಅಂತ ಒಬ್ಬ ರೈತರು ಇದಾರೆ, ಪ್ರತಿದಿನನೂ ಫೋನ್ ಮಾಡ್ತಿದ್ವಿ, ಅಣ್ಣ ಹಿಂಗೈತೆ ಹುಳ, ಹಿಂಗೈತೆ ಹೆಂಗ್ ಮಾಡ್ಬೇಕು, ಇದಕ್ಕೆ ಏನ್ ಮಾಡ್ಬೇಕು ಅಂತ ಪ್ರತಿಯೊಂದು ಸಲಹೆ ರೈತರು ರೈತರಿಂದ ಸಲಹೆ ತಗೊಂತಾರೆ. ಬಹಳ ಚೆನ್ನಾಗಿ ಎಲ್ಲರೂ ಹೇಳ್ತಾರೆ, ರೈತರು ಯಾರು ಮುಚ್ಕೊಂಡಿಲ್ಲ, ಎಲ್ಲ ವಿಚಾರನು ಅವ್ರ ಅನುಭವಗಳೆಲ್ಲನೂ ಹೇಳ್ಕೊಂಡು ಹಂಚ್ಕೊಂಡು ಒಬ್ರಿಗೊಬ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾರು ನಮ್ಗೆ ಮಾಹಿತಿ ಬೇಕನ್ನಂತ ರೈತರು ನಿಮ್ಮನ್ನ ಫೋನ್ ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 9444856536. ಇದು ಪ್ರಗತಿಪರ ಕೃಷಿಕರಾದ ತಿಪ್ಪೇಸ್ವಾಮಿ ಅವರ ಮೊಬೈಲ್ ಸಂಖ್ಯೆ 9444859936.

ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯ ಮಾತನಾಡು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯ ಮಾತನಾಡು. ಬಾಕ್ತಲ್ಪಚಾರಿ ಮರ ಮಾತನಾಡು, ಕಿತ್ತಲ್ ಕಿತ್ಲೆ ಮರ ಮಾತನಾಡು. ಬಾಕ್ತಲ್ಪಚಾರಿ ಮರ ಮಾತನಾಡು, ಕಿತ್ತಲ್ ಕಿತ್ಲೆ ಮರ ಮಾತನಾಡು. ಕೋಟೆ ದಾಟಿದ್ರು ಬಾಕ್ಲ